ಕೇಳುತ್ತಿದ್ದರೆ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಕಥಾಲಹರಿ ಕಥೆಯ ಓದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಾಕೆಮಾನಿಯವರ ಬೇಟೆ ನೆನಪು ಅನುಭವ ದಾಖಲೆಗಳ ಪುಸ್ತಕದ ಓದನ್ನು ಕೇಳಲಿದ್ದೀರಿ. ಕಥಾಲಹರಿ ಪುಸ್ತಕದ ಬಾನುಲಿ ಓದು ಕೇಳಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಮರುಪ್ರಸಾರ ಶನಿವಾರ ಸಂಜೆ 5:30. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ. ದಾಲ್ಚಿನ್ನಿ ಚಕ್ಕೆ ಅನೇಕರು ಇಷ್ಟಪಟ್ಟು ಬಳಸುವ ಸಂಬಾರ ಪದಾರ್ಥ. ಬರೀ ಪಲಾವಿಗಲ್ದಲ್ಲೇ ಇತರೆ ಅಡಿಗೆಗೂ ಇದು ಪ್ರಿಯವಾಗಿರುತ್ತೆ. ದಾಲ್ಚಿನ್ನಿ ಚಕ್ಕೆಯನ್ನ ಕೊಡಗಿನಲ್ಲಿ ಅಲ್ಲಲ್ಲಿ ಬೆಳೆಯಲಾಗ್ತಾ ಇದೆ. ಕೆಲವೊಬ್ರು 1, 2, 4 ಮರಗಳನ್ನು ಇಟ್ಕೊಂಡು ಉಪಯೋಗಿಸ್ಕೊಳ್ಳರಿದ್ದಾರೆ. ಇದು ಉಪಯುಕ್ತವಾದದ್ದು, ಇದನ್ನು ಧಾರಾಳವಾಗಿ ವಾಣಿಜ್ಯ ಮಟ್ಟದಲ್ಲಿ ಬೆಳ್ಕೊಳ್ಬಹುದು ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಆದರೆ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅಷ್ಟೊಂದು ವಿಚಾರಗಳು ಗೊತ್ತಾಗಿಲ್ಲ. ಇವತ್ತು ಈ ಕುರಿತಂತೆ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ, ಸಲಹೆಗಳನ್ನ ನೀಡ್ತಿದ್ದಾರೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿಗಳಾಗಿರುವ ಡಾಕ್ಟರ್ MS ಶಿವಕುಮಾರ್ ಅವರು. ಶಿವಕುಮಾರ್ ಅವರೇ, ದಾಲ್ಚಿನ್ನಿ ಚಕ್ಕೆ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲ ಕೇಳುಗರಿಗೂ ನಮಸ್ತೆ. ಚಕ್ಕೆ ಅಂದಾಗ ನಮಗೆ ಮೊದಲು ನೆನಪಾಗೋದು ಸುವಾಸನೆ. ತುಂಬಾ ಜನಕ್ಕೆ ಅದು ಇಷ್ಟ ಆಗುವಂತದ್ದು ಕೂಡ. ದಾಲ್ಚಿನ್ನಿ ಬೆಳೆಯೋದಾಗೆ ಹೇಳೋದ್ರಕ್ಕಿಂತ ಮುಂಚೆ ಒಂದು ವಿಷಯನ ಪ್ರಸ್ತಾಪಿಸಕ್ಕೆ ಇಷ್ಟಪಡ್ತೀನಿ. ನಾವೇನ್ ತಿಂತಾ ಇದೀವಲ್ಲ ದಾಲ್ಚಿನ್ನಿ ಅಥವಾ ಚಕ್ಕೆ, ಅದರಲ್ಲಿ 2 ತರ ಬರುತ್ತೆ. ಒಂದು ಟ್ರೂ ಸಿನಮನ್ ಅಂತ ಕರಿತೀವಿ, ಅದೇ ಮೂಲ ಚಕ್ಕೆ. ಅದನ್ನ ವೈಜ್ಞಾನಿಕವಾಗಿ ಸಿನಮನ್ ವೀರಂ ಅಥವಾ ಸಿನಮನ್ ಝೈಲಾನಿಕಂ ಅಂತ ಕರಿತೀವಿ. ಇನ್ನೊಂದು 2nd ತರ ಚಕ್ಕೆ ಬರುತ್ತೆ, ಅದನ್ನ ನಾವು ಕ್ಯಾಶಿಯಾ ಅಂತ ಕರಿತೀವಿ, ಅಥವಾ ಕ್ಯಾಶಿಯಾ ಚಕ್ಕೆ, ಅಥವಾ ಅದನ್ನ ಇನ್ನೊಂದು ಚೈನೀಸ್ ಚಕ್ಕೆ ಅಂತಾನೂ ಕರೆಯುವಂತದ್ದು ಒಂದು ವಾಡಿಕೆಯಲ್ಲಿದೆ. ಅದ್ರದ್ದು ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಸಿನಮನ್ ಆರೋಮ್ಯಾಟಿಕಮ್ ಅಂತ ಕರೀತಾರೆ. ಅಂದ್ರೆ ಇವೆರಡರಲ್ಲೂ ಕೂಡ ತುಂಬಾ ವ್ಯತ್ಯಾಸ ಇದೆ. ಅದನ್ನ ನಾವು ಯಾರು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿರಲ್ಲ ಇದರಲ್ಲಿ ಏನು ವ್ಯತ್ಯಾಸ ಅಂತ. ನೀವು ಯಾವುದೇ ಸಾಂಬಾರು ಅಂಗಡಿಗೆ ಹೋಗಿ, ಕೊಡಗಲ್ಲಿರುವಂತ ಎಲ್ಲಾ ಸ್ಪೈಸ್ ಅಂಗಡಿಗೆ ಹೋಗಿ ಕೇಳಿದ್ರೆ ಅವ್ರು 2 ತರ ಹೇಳ್ತಾರೆ. ಸರ್, ಇದೊಂದು 500-600 ರೂಪಾಯಿ, ಇದು ಸ್ವಲ್ಪ ಕಾಸ್ಟ್ಲಿ ಸರ್, ಇದು 800 ರೂಪಾಯಿ, 1,000 ರೂಪಾಯಿ ಅಂತ ಅಂತಾರೆ. ಕಾರಣ ಇಷ್ಟೇ, ಸಿನಮನ್ ವೀರಂ ನಿಜವಾದ ಚಕ್ಕೆ. ಎಲ್ಲಾ ಒಂದು ಸಾಂಬಾರು ಬೆಳೆಗಳಲ್ಲೂ ಕೂಡ ಮುಖ್ಯ ಕೆಮಿಕಲ್ ಕಾಂಪೋನೆಂಟ್ ಇದೆ. ಹಾಗೆ ಚಕ್ಕೆಲಿ ಇರುವಂತದ್ದು ಮೂಲ ಕಾಂಪೋನೆಂಟ್ ಯಾವುದು ಅಂತ ಅಂದ್ರೆ ಯೂಜಿನಾಲ್ ಅಂತ ಅಂತೀವಿ. ಅದೇ ರೀತಿ ಒಂದು ಬೇರೆ ಕಾಂಪೋನೆಂಟ್ ಇದೆ, ಅದನ್ನ ನಾವು ಕೌಮರಿನ್ ಅಂತ ಕರಿತೀವಿ. ಈ ಕೌಮರಿನ್ ಅನ್ನೋ ಕಂಟೆಂಟ್ ಯಾವ್ದ್ರಲ್ಲಿ ಎಷ್ಟಿರುತ್ತೆ ಅಂತ ನೋಡಿದ್ರೆ, ನಿಜವಾದ ಚಕ್ಕೆ ಅಂತ ನಾನು ಏನಂದಲ್ಲ, ಅದರಲ್ಲಿ 0.00% ಅಂದ್ರೆ 0.1% ಗಿಂತನೂ ತುಂಬಾ ಕಮ್ಮಿ ಇರುವಂತದ್ದು. ಬಟ್ ಅದೇ ನಾವು ಚೈನೀಸ್ ಕ್ಯಾಶಿಯಾ ಅಥವಾ ಕ್ಯಾಶಿಯಾ ಚಕ್ಕೆ ಅಂತ ನಾನು ಏನಂದಲ್ಲ, ಅದರಲ್ಲಿ ಆಲ್ಮೋಸ್ಟ್ 1% ಇರುವಂತದ್ದು. ಅಂದ್ರೆ ಅದಕ್ಕೂ ಹೋಲಿಸ್ಕೊಂಡ್ರೆ ಆಲ್ಮೋಸ್ಟ್ ಅದು ಒಂದು 800-900% ಜಾಸ್ತಿ ಇರುವಂತದ್ದು. ಈ ಕೌಮರಿನ್ ಅನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಇತ್ತೀಚೆಗೆ ಬಹಳ ಸಂಶೋಧನೆಗಳು ಹೇಳ್ತಾ ಇದೆ. ಅಂದ್ರೆ ಕಿಡ್ನಿಗ್ ಸ್ವಲ್ಪ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ನಾವು ಚಕ್ಕೆ ಉಪಯೋಗಿಸುವಾಗ್ಲೂ ಕೂಡ ಸ್ವಲ್ಪ ಶ್ರದ್ಧೆ ವಹಿಸಿ ನಿಜವಾದ ಚಕ್ಕೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ನಾವು ಯಥೇಚ್ಛವಾಗಿ ಬಳಸದಲ್ಲೇ ಇರೋದ್ರಿಂದ ಇನ್ನೂ ನಮ್ಮಲ್ಲಿ ಆ ರೀತಿ ಎಫೆಕ್ಟ್ಗಳು ಕಾಣಿಸ್ತಾ ಇಲ್ಲ. ಬಟ್ ಒಂದ್ಸತಿ ಯಥೇಚ್ಛವಾಗಿ ಬಳಸ್ತೀವಿ ಅನ್ನೋದಾದ್ರೆ ನಿಜವಾದ ಚಕ್ಕೆಯನ್ನ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು. ಎರಡನ್ನು ಯಾವ ರೀತಿ ಬೇರ್ಪಡಿಸಬಹುದು ಅಥವಾ ಯಾವ ರೀತಿ ಕಂಡುಹಿಡಿಬಹುದು ಅಂತ ಅಂದ್ರೆ, ನಿಜವಾದ ಚಕ್ಕೆ ನೋಡಿದ್ರೆ ಪೆನ್ಸಿಲ್ ತರ, ಅಂದ್ರೆ ಪೆನ್ಸಿಲ್ ಥಿಕ್ನೆಸ್ ಇರುತ್ತೆ, ಅಂದ್ರೆ ನಿಮಗೆ ಅಷ್ಟು ದಪ್ಪ ಇರಲಿಕ್ಕಿಲ್ಲ, ತೆಳು ಇರುವಂತದ್ದು. ಬಟ್ ಅದೇ ನೀವು ಕ್ಯಾಶಿಯನ್ ನೋಡಿದ್ರೆ ಅದು ದಪ್ಪ ಚಕ್ಕೆ, ಮೇಲ್ಗಡೆ ಕೂಡ ಸಿಪ್ಪೆನೂ ಕೂಡ ಕೆಲವೊಂದ್ಸತಿ ತೆಗ್ದಿರಲ್ಲ, ಅದು ದಪ್ಪ ಚಕ್ಕೆ. ಇದು ಎರಡು ವ್ಯತ್ಯಾಸಗಳನ್ನ ಒಂಚೂರು ನೋಡಿದ್ರೆ, ನೀವು ಯಾವ್ದೇ ಸಾಂಬಾರು ಅಂಗಡಿಗೆ ಹೋಗಿ ಕೇಳಿದ್ರು ಕೂಡ ಅವ್ರ ರೇಟ್ ಜಾಸ್ತಿ ಯಾವ್ದಿರುತ್ತಲ್ಲ ಅದು ಟ್ರೂ ಸಿನಿಮಾನ ಅಂತ ಕೊಡ್ತಾರೆ. ಇದನ್ನ ನಾವು ಮೂಲವಾಗಿ ಫಸ್ಟ್ ನೆನ್ಪಿಟ್ಕೋಬೇಕು. ಇದನ್ನ ನಾವು ಮೂಲ ಹುಡುಕ್ತಾ ಹೋದ್ರೆ ಈ ಚಕ್ಕೆ ಕೂಡ ನಮ್ಮ ಪಶ್ಚಿಮ ಘಟ್ಟ ಮತ್ತೆ ಶ್ರೀಲಂಕಾಕ್ಕೆ ಮೂಲ ಬರುವಂತದ್ದು, ಅಂದ್ರೆ ಇಲ್ಲಿ ಹುಟ್ಟಿ ಪ್ರಪಂಚಕ್ಕೆ ಹರಡಿರುವಂತ ಒಂದು ಬೆಳೆ ಅಂದ್ರೆ ಈ ಚಕ್ಕೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ತುಂಬಾ ಕಾಡ್ಜಾತಿ ಮರಗಳನ್ನು ಇದೆ. ನಮ್ಮಲ್ಲಿ ಸಿನಮನ್ ಮಲಬಾಟಮ್ ಅಂತ ಕರಿತೀವಿ, ಅಂದ್ರೆ ಕೆಲವರು ವಡೆ ಎಲ್ಲ ಮಾಡ್ತಾರೆ, ಈ ಚಕ್ಕೆ ಎಲೆಗಳನ್ನ ತಗೋಬಿಟ್ಟು ಅದ್ರೊಳಗಡೆ ವಡೆ ಮಾಡ್ಬಿಟ್ಟು ಅಥವಾ ಸಿಹಿ ತಿಂಡಿನೂ ಮಾಡ್ತಾರೆ, ಅದು ಸಿನಮನ್ ಮಲಬಾಟಮ್ ಅಂತ. ಚಕ್ಕೆಲ್ಲೂ ಕೂಡ ಈ ಮಲಬಾಟಮ್ ಅಲ್ಲೂ ಕೂಡ ಒಂದೇ ರೀತಿ ಸುವಾಸನೆ ಬರುವಂತದ್ದು. ಅದೇ ರೀತಿ ಇನ್ನೊಂದು ಸಿನಮನ್ ತಮಲ ಅಂತ ಇದೆ, ದಾಲ್ಚಿನ್ನಿ ಅಥವಾ ನಾವ್ ಈ ಪಲಾವ್ ಎಲೆ ಯೂಸ್ ಮಾಡ್ತೀವಲ್ಲ, ತುಂಬಾ ಜನ ಅನ್ಕೋತಾರೆ ನಾವು ಮಾಮೂಲಿ ಚಕ್ಕೆ ಎಲೆನೆ ಯೂಸ್ ಮಾಡ್ತೀವಿ ಅಂತ, ಅಲ್ಲ, ಇದು ಚಕ್ಕೆಗೆ ಸೇರಿದ ಬೇರೆ ಗಿಡ, ಇದನ್ನ ಸಿನಮನ್ ತಮಲ ಅಂತ ಕರಿತೀವಿ. ನಮ್ಮಲ್ಲಿ ಅಷ್ಟಿಲ್ಲ, ಇದೆಲ್ಲ ಮ್ಯಾಕ್ಸಿಮಮ್ ಬರುವಂತದ್ದು ನಾರ್ತ್ ಈಸ್ಟರ್ನ್ ಅಥವಾ ನಾವ್ ಏನಂತೀವಲ್ಲ ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶ ಇಲ್ಲಿಂದ ಬರುವಂತದ್ದು ಇದು. ಅದೇ ರೀತಿ ಇನ್ನೊಂದೊಂದು ಸಿನಮನ್ ಕ್ಯಾಂಫೋರಾ ಅಂತ ಇದೆ, ಅಂದ್ರೆ ಕ್ಯಾಂಫೋರಾ ಅಂತ ಅಂದ್ರೆ ಕರ್ಪೂರದ ವಾಸನೆ. ಇದನ್ನ ಏನ್ ಮಾಡ್ತಾ ಇದಾರೆ ಇತ್ತೀಚೆಗೆ ಈ ಪರ್ಫ್ಯೂಮ್ ಇಂಡಸ್ಟ್ರಿಲಿ ಈ ರೀತಿ ನಮಗೆ ಎಲ್ಲೆಲ್ಲಿ ಸುಗಂಧ ಬೇಕು ಅಲ್ಲಿ ಯೂಸ್ ಮಾಡ್ತಿರುವಂತ ಇನ್ನೊಂದು ಜಾತಿಯ ಮರ ಇದು. ಇದಿಷ್ಟು ಅದರ ಜಾತಿ ವೈವಿಧ್ಯತೆ, ಮತ್ತೆ ಬೇರೆ ಬೇರೆ ನಾನು ಹೇಳಿದಾಗೆ ಚಕ್ಕೆ ಮತ್ತು ಸಿನಮನ್ ಕ್ಯಾಶಿಯಾ ಇದ್ರ ಬಗ್ಗೆ. ಇದ್ರ ಉಪಯೋಗಗಳ ಬಗ್ಗೆ ಬಂತು ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಇದರಲ್ಲಿರೋ ಒಂದು ಸುಗಂಧ, ಬಿರಿಯಾನಿ, ಪಲಾವು ಎಲ್ಲದರಲ್ಲೂ ಕೂಡ ಒಂದು ಅಟ್ರಾಕ್ಷನ್ ಆಗುವಂತದ್ದು. ಇದೆಲ್ಲೂ ಈ ಗಿಡದಲ್ಲಿ ತುಂಬಾ ಔಷಧಿ ಗುಣಗಳಿದೆ, ತುಂಬಾ ಆಯುರ್ವೇದಿಕ್ ಮೆಡಿಸಿನ್ಸ್ ಮತ್ತೆ ಬೇರೆ ಬೇರೆ ಪರ್ಫ್ಯೂಮ್ ಇಂಡಸ್ಟ್ರಿ ಅಲ್ಲೆಲ್ಲ ಯೂಸ್ ಆಗುವಂತದ್ದು. ಅದೇ ರೀತಿ ಇದ್ರದ್ದು ಫ್ಲೇವರ್ ನಾವೆಲ್ಲೆಲ್ಲಿ ಯೂಸ್ ಮಾಡ್ತಾ ಇದಾರೆ ಅಂತ ನೋಡಿದ್ರೆ ಸೋಪ್ ಅಲ್ಲಿ ಯೂಸ್ ಮಾಡ್ತಾ ಇದಾರೆ, ಟೂತ್ ಪೇಸ್ಟ್ ಅಲ್ಲಿ ಯೂಸ್ ಮಾಡ್ತಾ ಇದಾರೆ, ಹೇರ್ ಆಯಿಲ್ಸ್ ಅಲ್ಲಿ, ಮತ್ತೆ ಇತ್ತೀಚೆಗೆ ಕೂಡ ತುಂಬಾ ಆಲ್ಕೋಹಾಲಿಕ್ ಬೆವರೇಜಸ್ ಅಥವಾ ಲಿಕ್ಕರ್ಸ್ ಗಳು ಏನ್ ಬರ್ತಾ ಇದೆ ಅದರಲ್ಲೂ ಕೂಡ ಸಿನಮನ್ ಅನ್ನ ಆಡ್ ಮಾಡಿ ಸಿನಮನ್ ಫ್ಲೇವರ್ಡ್ ಲಿಕ್ಕರ್ಸ್ ಅಂತಾನು ಕೂಡ ಸೇಲ್ ಮಾಡ್ತಿರುವಂತದ್ದಿದೆ. ಅಂದ್ರೆ ಅಷ್ಟು ಅಟ್ರಾಕ್ಟಿವ್ ಆಗಿರುವಂತ ವಾಸನೆ ಅಂತ ಅನ್ಬೋದು. ಇದು ಡಯಾಬಿಟಿಕ್ ಗೆ ತುಂಬಾ ಒಳ್ಳೇದು, ಶುಗರ್ ಬ್ಲಡ್ ಗ್ಲೂಕೋಸ್ ಕಂಟ್ರೋಲ್ ಮಾಡುತ್ತೆ ಅನ್ನೋ ಒಂದು ಕಾರಣ ಇರೋದ್ರಿಂದ ಇತ್ತೀಚೆಗೆ ಈ ದಾಲ್ಚಿನ್ನಿ ಯೂಸ್ ಮಾಡಿ ಅಥವಾ ಚಕ್ಕೆ ಯೂಸ್ ಮಾಡಿ ಯಾವ ರೀತಿ ನಾವು ಬ್ಲಡ್ ಶುಗರ್ ನ ಕಮ್ಮಿ ಮಾಡಬಹುದು ಅಂತಾನು ಕೂಡ ರಿಸರ್ಚ್ ಗಳು ನಡೀತಾ ಇರುವಂತದ್ದು. ಚಕ್ಕೆನ ಎಲ್ಲೆಲ್ಲಿ ಬೆಳಿಬಹುದು ಅಂತ ನೋಡಿದ್ರೆ ಇದು ಪಶ್ಚಿಮ ಘಟ್ಟಗಳ ಕೆಳಗೆ ಸ್ವಲ್ಪ ಪ್ಲೇನ್ ಏರಿಯಾಸ್ ಅಲ್ಲಿ ಬೆಳಿಬಹುದು ಅಂತ ಇತ್ತು, ಹಾಗೇನಿಲ್ಲ, ಚಟ್ಟಳ್ಳಿ ಫಾರ್ಮ್ ಅಲ್ಲೇ ಕೂಡ ಒಂದು ಆಲ್ಮೋಸ್ಟ್ ಒಂದು 2-3 ಎಕರ್ಸ್ ಅಷ್ಟು ನಮ್ಮಲ್ಲಿ ಚಕ್ಕೆ ಇದೆ, ತುಂಬಾ ಚೆನ್ನಾಗಿ ಫಸಲು ಬರ್ತಾ ಇದೆ ಕೂಡ. ಅಂದ್ರೆ ಕೊಡಗಲು ಕೂಡ ಬೆಳೆಯಬಹುದಾದ ಮರದಿಂದ ಸಿಗುವಂತ ಮಸಾಲ ಮರ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನಮ್ಮ ಕೊಡಗು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನ ಆಲ್ಮೋಸ್ಟ್ ಸಮುದ್ರ ಮಟ್ಟದಿಂದ 1,100 ಮೀಟರ್ ತನಕ ನಾವು ಇದನ್ನ ಬೆಳಿಬಹುದು. ಇದರಲ್ಲಿ ತುಂಬಾ ವೆರೈಟೀಸ್ ಕಮ್ಮಿ ಇದೆ. ನಮ್ಮ ISR ಸಂಸ್ಥೆಯಿಂದ ಕ್ಯಾಲಿಕಟ್ ಇಂದ 2 ವೆರೈಟಿ ರಿಲೀಸ್ ಆಗಿರುವಂತದ್ದು, ಒಂದು ನಿತ್ಯಶ್ರೀ ಮತ್ತೆ ನವಶ್ರೀ ಅಂತ. ಇದು ನಮಗೆ 200 ಕೆಜಿ ಕೊಡುವಂತ ಸಾಮರ್ಥ್ಯ ಇರುವಂತ 2 ವೆರೈಟೀಸ್. ಅದಲ್ಲದೆ ಈ ಕೊಂಕಣ್ ತೇಜ್ ಅಂತ ದಾಪೋಲಿಯಿಂದ ಬಂದಿರುವಂತ ವೆರೈಟೀಸ್ ಇದೆ, ಸುಗಂಧಿನಿ ಅಂತ ಇದೆ, ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದಿಂದ PP1 ಅಂತ ಬಂದಿದೆ. ಅದೇ ರೀತಿ ಲೋಕಲ್ ವೆರೈಟೀಸ್ ಇದೆ, ಪ್ರೊಡಕ್ಷನ್ ಇಲ್ಲ ಇಂಡಿಯಾದಲ್ಲಿ. ನಾವ್ ಹೇಳ್ಬೇಕು ಅಂತ ಅಂದ್ರೆ 90-95% ನಮ್ಮ ದೇಶಕ್ಕೆ ಬೇಕಾಗಿರುವಂತ ಚಕ್ಕೆನ ನಾವು ಶ್ರೀಲಂಕಾದಿಂದ ಇಂಪೋರ್ಟ್ ಮಾಡ್ತಾ ಇದೀವಿ. ಸಿನಮನ್ ವೀರಂ ಅಂತ ಅಥವಾ ನಿಜವಾದ ಚಕ್ಕೆ ಏನಿದೆ ಅದು ಯಥೇಚ್ಛವಾಗಿ ಶ್ರೀಲಂಕಾದಲ್ಲಿ ಕಂಡು ಬರುತ್ತೆ, ಅಲ್ಲಿಂದ ಇಂಪೋರ್ಟ್ ಆಗ್ತಿರುವಂತದ್ದು ಇದು. ಇದನ್ನ ಸಸ್ಯಾಭಿವೃದ್ಧಿ ಹೇಗ್ ಮಾಡಬಹುದು ಅಂತ ಅಂದ್ರೆ ಬೀಜದಿಂದ ಮಾಡುವಂತದ್ದು ಸೂಕ್ತ. ಸ್ವಲ್ಪ ವ್ಯತ್ಯಾಸ ಬರಬಹುದು ತಾಯಿ ಗಿಡದಿಂದ, ಅಕ್ಸೆಪ್ಟೆಡ್ ಅಂದ್ರೆ ನಾವು ಮಾಡಬಹುದು ಅಂತ ಪ್ರೂವ್ ಆಗಿರೋದ್ರಿಂದ ಬೀಜದಿಂದ ಮಾಡಿದ್ರು ತಪ್ಪಿಲ್ಲ. ಬೀಜದಿಂದ ಮಾಡ್ಬೇಕಾದ್ರೆ ಒಂದು ಅಂಶನ ಗಮನ ಇಟ್ಕೋಬೇಕಾಗತ್ತೆ, ತಾಯಿ ಗಿಡ ಎಲ್ಲಿಂದ ಬೀಜ ತಗೋತೀವಲ್ಲ ಅದು ಆರೋಗ್ಯಕರವಾಗಿರ್ಬೇಕು, ಮತ್ತೆ ಅದರಿಂದ ಸಿಗ್ತಿರುವಂತ ಚಕ್ಕೆ ತುಂಬಾ ಚೆನ್ನಾಗಿರೋ ಚಕ್ಕೆ ಅಂತ ಇರ್ಬೇಕು. ಅಂದ್ರೆ ನಾವೇನ್ ಹೇಳ್ತೀವಲ್ಲ ದಪ್ಪ ಇರೋದಾಗ್ಲಿ ಅಥವಾ ಬಣ್ಣ ಇರೋದಾಗ್ಲಿ, ಅದನ್ನೆಲ್ಲದನ್ನು ಕೊಡುವಂತ ಮರದಿಂದ ಬೀಜನ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಚಕ್ಕೆ ಮಾಡ್ಬೇಕಾದ್ರೆ ಇನ್ನೊಂದೇನು ಅಂತ ಅಂದ್ರೆ ಹೊರಗಡೆ ಸಿಪ್ಪೆಯನ್ನ ಬೇರ್ಪಡಿಸಬೇಕು ಮಧ್ಯ ಕಾಂಡದಿಂದ, ಅದನ್ನ ಬೇರ್ಪಡಿಸುವಾಗ ಈಸಿಯಾಗಿ ಸಪರೇಟ್ ಆಗುವಂತ ಮರದಿಂದ ಹುಡುಕಿ ಬೀಜದಿಂದ ಮಾಡಿದ್ರೆ ನಮಗೆ ಇನ್ನೂ ಸೂಕ್ತ ಅಂತ ಹೇಳ್ಬೋದು. ಮತ್ತೆ ಬೆಳವಣಿಗೆ ತುಂಬಾ ಚೆನ್ನಾಗಿರ್ಬೇಕು ತಾಯಿ ಗಿಡದಲ್ಲಿ, ಅದೇ ರೀತಿ ಯಾವ್ದೇ ರೋಗ ಅಥವಾ ಕೀಟಗಳ ಬಾಧೆ ಆ ಮರಕ್ಕಿರಬಾರ್ದು, ಅದರಿಂದ ನಾವು ಬೀಜಗಳನ್ನ ನೆಟ್ಟು ಅದರಿಂದ ಸಸಿ ಮಾಡಿದ್ರೆ ತುಂಬಾ ಒಳ್ಳೇದು. ಇದರಲ್ಲೂ ಕೂಡ ತಾಯಿ ಅಂತ ಗಿಡ ಇರೋದಿಲ್ಲ ಬೀಜದಿಂದ ಮಾಡಿದ್ರೆ, ಬಟ್ ಅಂತ ನಮಗೆ ವ್ಯತ್ಯಾಸ ಬರ್ದಲ್ಲೇ ಇರೋದ್ರಿಂದ ಅದನ್ನ ಮಾಡಬಹುದು. ಎರಡನೇದೇನು ಅಂತ ಅಂದ್ರೆ ಕಟಿಂಗ್ಸ್, ಸೆಮಿ ಹಾರ್ಡ್ವುಡ್ ಅಂತ ಅಂತೀವಿ, ಅಂದ್ರೆ ತುಂಬಾ ಗಟ್ಟಿ ಆಗ್ದಲ್ಲೇನೆ ತುಂಬಾ ಮೃದು ಇಲ್ದಲೇ ಇರುವಂತ ಮಧ್ಯದಲ್ಲಿ ಬರುವಂತ ಒಂದು ಸೆಮಿ ಹಾರ್ಡ್ವುಡ್ ಕಟಿಂಗ್ಸ್ ನ 10 ಸೆಂಟಿಮೀಟರ್ ಅಷ್ಟು ಕಟ್ ಮಾಡಿ ಒಂದೆರಡು ಎಲೆ ಉಪಯೋಗಿಸ್ಬಿಟ್ಟು ಅದನ್ನ ಪಾಟಿಂಗ್ ಮಿಕ್ಸ್ಚರ್ ಅಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಟ್ರೀಟ್ ಮಾಡ್ಬೇಕಾಗುತ್ತೆ. ಗ್ರೋತ್ ಹಾರ್ಮೋನ್ಸ್ ಅಂದ್ರೆ IBA ಅಂತ ಏನ್ ಬರುತ್ತಲ್ಲ, 2000 PPM ಅಷ್ಟು ಟ್ರೀಟ್ ಮಾಡಿ ಕವರ್ ಮಾಡಿ 45-60 ದಿನ ಇಟ್ಟರೆ ಅದರಲ್ಲಿ ಬೇರು ಮತ್ತೆ ಹೊಸ ಚಿಗುರು ಕೂಡ ಬರುವಂತದ್ದು. ಇದು ಎರಡನೇ ರೀತಿ. ಮೂರನೇದು ಏರ್ ಲೇಯರಿಂಗ್ ಅಥವಾ ಗೂಟಿ ಅಂತ ನಾವ್ ಏನಂತೀವಲ್ಲ, ಆ ರೀತಿನೂ ಕೂಡ ಮಾಡಬಹುದು. ಅದರಲ್ಲೂ ಕೂಡ ನಮಗೆ 40-60 ದಿನಕ್ಕೆ ಬೇರ್ ಬಂದು ಹೊಸ ಗಿಡಗಳನ್ನ ಮಾಡಬಹುದು. ಇದಕ್ಕೆ ಸೂಕ್ತವಾದ ಟೈಮ್ ಏನು ಅಂತ ಅಂದ್ರೆ ಜುಲೈ ಸೆಪ್ಟೆಂಬರ್ ಅಲ್ಲಿ ಗೂಟಿ ಮಾಡಿದ್ರೆ ತುಂಬಾ ಒಳ್ಳೇದು. ಮಾಡಿರುವಂತ ಗಿಡಗಳನ್ನ ನಾವು ಹೇಗೆ ಪ್ಲಾಂಟಿಂಗ್ ಮಾಡ್ಕೋಬಹುದು ಅಂತ ಅಂದ್ರೆ, ಒಂದು ವರ್ಷದ ಗಿಡಗಳನ್ನ ತಗೋಬೇಕು. ನಾವು ಬೀಜದಿಂದ ಮಾಡಿದ್ರೆ ಅದನ್ನ ಒಂದು ವರ್ಷದ ಗಿಡಗಳನ್ನ ತಗೋಬೇಕು. ಅಂದ್ರೆ ಸ್ವಲ್ಪ ದೊಡ್ಡದಾಗಿರ್ಬೇಕು, ಬೇರ್ಗಳೆಲ್ಲ ಡೆವಲಪ್ ಆಗಿರ್ಬೇಕು, ಅಂತಗಳನ್ನ ತಗೊಂಡು ನಾವು ಇದನ್ನ ಚಕ್ಕೆ ಮರ ಅಂತ ಇದ್ ಮಾಡಿದ್ರು ಕೂಡ ನಮಗ್ ತುಂಬಾ ಸ್ಪೇಸಿಂಗ್ ಬೇಕಾಗಲ್ಲ, ಅಂತರ ಬೇಕಾಗಲ್ಲ. 3 ಮೀಟರ್ x 3 ಮೀಟರ್ ಅಷ್ಟು, ಒಂದು 50 cm ಅಷ್ಟು ಆಳ, ಅಥವಾ ನೀವು 75 cm ಆಳ ತೆಗೆದ್ರು ತೊಂದರೆ ಇಲ್ಲ. 75 ಅಥವಾ 50 50 50 ಅಗಲ ಉದ್ದ ಆಳ ಅಷ್ಟು ಗುಂಡಿ ತೆಗೆದು, ಅದಕ್ಕೆ ಒಂದೇ ಗುಂಡಿಗೆ ಒಂದು 3-4 ಗಿಡ ನೆಡುವಂಥದ್ದು ಸೂಕ್ತ. ಇದನ್ನ ಯಾಕೆ ಅಂತ ನಾನು ಮುಂದೆ ಹೇಳ್ತೇನೆ. 3-4 ಗಿಡ ನೆಟ್ಟು ಅದನ್ನ ಸಗಣಿ ಗೊಬ್ಬರ ಮತ್ತೆ ಕಾಡು ಮಣ್ಣನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗ್ ಗಿಡ ನೆಟ್ಟಾಗುತ್ತೆ. ಅದಾದ್ಮೇಲೆ ನಾವು ಏನೇನ್ ಕೆಲಸ ಮಾಡ್ಬೇಕು ಅಂತ ಆದ್ರೆ, ಇದ್ರಲ್ಲೂ ಕಳೆ ತೆಗಿಬೇಕಾಗತ್ತೆ. ಬೇಸ್ತು ಕೂಡ ಕಳೆ ಬರಕ್ ಬಿಡಬಾರ್ದು, ಕಳೆ ಎಲ್ಲ ತೆಗೆದು ಇಟ್ಕೊಂಡ್ರೆ ಮತ್ತೆ ಇದಕ್ಕೆ ಫರ್ಟಿಲೈಸರ್ಸ್ ರಿಕ್ವೈರ್ಮೆಂಟ್, ರಾಸಾಯನಿಕ ಗೊಬ್ಬರ ಅಥವಾ ಆಗ್ಲಿ ಸಗಣಿ ಗೊಬ್ಬರ ಆಗ್ಲಿ ಎಷ್ಟು ಬೇಕು ಅಂತ ಆದ್ರೆ, ಇದಕ್ಕೆ ಈಗ ಹೊಸದಾಗಿ ನೆಟ್ಟಿದ್ದೀರಿ ಅಂತ ಅಂದ್ರೆ ಒಂದು 20 g ಅಷ್ಟು ಸಾರಜನಕ, ಒಂದು 18 g ಅಷ್ಟು ರಂಜಕ, 25 g ಅಷ್ಟು ಪೊಟಾಶ್ ಇಷ್ಟು ಕೊಡಬೇಕಾಗುತ್ತೆ. ಇದನ್ನ ವರ್ಷ ವರ್ಷ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೋಗಿ, ನಿಮ್ ಗಿಡ ಒಂದು 10 ವರ್ಷ ಆಗಿದೆ ಅಂತ ಅಂದ್ರೆ ಅವಾಗ ಒಂದು 200 g ಅಷ್ಟು ಸಾರಜನಕ, 180 g ಅಷ್ಟು ರಂಜಕ ಮತ್ತು 200 g ಅಷ್ಟು ಪೊಟಾಶ್ ಕೊಟ್ರೆ ಸಾಕಾಗುತ್ತೆ. ಪ್ರತಿ ವರ್ಷ ಕೂಡ ಸಗಣಿ ಗೊಬ್ಬರನ ಒಂದು 15-20 kg ಅಷ್ಟು ಕೊಡ್ತಾ ಹೋದ್ರೆ ತುಂಬಾ ಒಳ್ಳೇದು. ಮತ್ತೆ ಇನ್ನೊಂದು ನಾವು ಇದ್ರಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಅಂದ್ರೆ, ಬೇಸಿಗೆಗಾಲದಲ್ಲಿ ಬುಡಕ್ಕೆ ಸ್ವಲ್ಪ ಹಳೆ ಎಲೆಗಳನ್ನ ಅಥವಾ ಒಣಗಿರೋ ಎಲೆಗಳನ್ನ ಹಾಕಿದ್ರೆ ತುಂಬಾ ಸೂಕ್ತ. ಮತ್ತೆ ಇದು ಸ್ವಲ್ಪ ಸಾಂಬಾರು ಬೆಳೆಗಳಲ್ಲಿ ಸ್ವಲ್ಪ ಗಟ್ಟಿ ಬೆಳೆ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ, ಹಾಗಾಗಿ ಡ್ರೈ ಕಂಡೀಷನ್ ಅಲ್ಲೂ ಕೂಡ ಬರುವಂತ ಒಂದು ಸಾಧ್ಯತೆ ಇದೆ. ತುಂಬಾ ಅವಶ್ಯಕತೆ ಬಿದ್ರೆ ಮಾತ್ರ ನಾವು ಇರಿಗೇಷನ್ ಕೊಡ್ತೀವಿ, ಇಲ್ಲ ಅಂತ ಅಂದ್ರೆ ನಮ್ಮ ಚಟ್ಟಳ್ಳಿ ಫಾರ್ಮ್ ಅಲ್ಲಿ ಆಗ್ಲಿ ಎಲ್ಲೋ ಆಗ್ಲಿ ನಾವು ಇರಿಗೇಷನ್ ಅಂತ ಏನು ಕೊಡ್ತಾ ಇಲ್ಲ, ಹಾಗಾಗಿ ಗಟ್ಟಿ ಬೆಳೆ ಅಂತಾನೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. 3ನೇ ಭಾಗ ತುಂಬಾ ಮುಖ್ಯವಾದ ಭಾಗ ಚಕ್ಕೆಯಲ್ಲಿ, ಅದೇನು ಅಂತ ಅಂದ್ರೆ, ಎಷ್ಟೋ ಜನ ಚಕ್ಕೆನ ಮರವಾಗಿ ಬಿಟ್ಬಿಟ್ಟಿರ್ತಾರೆ. ಮರವಾಗಿ ಬಿಟ್ಟು ಮೇಲ್ಗಡೆ ಕಂಬಿಯಿಂದ ಏನ್ ಮಾಡ್ತಾರೆ, ಸಣ್ಣ ಸಣ್ಣ ಕೊಂಬೆಗಳನ್ನ ರೆಕ್ಕೆಗಳನ್ನ ಕಟ್ ಮಾಡಿ ಅದರಿಂದ ಚಕ್ಕೆ ತೆಗೆಯುವಂತದ್ದು. ಇದು ಮನೆ ಉಪಯೋಗಕ್ಕೆ ಆಯ್ತು, ಬಟ್ ವಾಣಿಜ್ಯವಾಗಿ ಬೆಳೆದು ಮಾರಾಟ ಮಾಡ್ತಿದ್ದೀರಿ ಅಂದ್ರೆ ಈ ರೀತಿ ಮರವಾಗಿ ಯಾವತ್ತೂ ಕೂಡ ಚಕ್ಕೆ ಮರನ ಬಿಡಬಾರ್ದು. ನೀವು 1 ವರ್ಷದ ಸಸಿ ನೆಟ್ಟಿದ್ದೀರಿ ಅಂತ ಅಂದ್ರೆ 2 ವರ್ಷ ಬಿಟ್ಟು ಅದ್ರಿಂದ ಬುಡನ ಕತ್ತರಿಸಬೇಕು. ಆ ಬುಡ ದಪ್ಪ ಬಂದಾಗ ಒಂದು 1/2 ಅಡಿಯಿಂದ 3/4 ಅಡಿ ಮೇಲ್ಭಾಗಕ್ಕೆ ನೀವು ಬುಡನ ಕತ್ತರಿಸಬೇಕು. 1/2 ಅಡಿ ಸಾಕಾಗುತ್ತೆ. 1/2 ಅಡಿಗೆ ಬುಡನ ಕತ್ತರಿಸ್ಬಿಟ್ಟು ಅಲ್ಲಿಗೆ ಮಣ್ಣು ಕೊಟ್ರೆ ಏನಾಗುತ್ತೆ, ಸೈಡ್ ಇಂದ ಶೂಟ್ಸ್ ಬರಕ್ ಶುರುವಾಗುತ್ತೆ. ಅಂದ್ರೆ ಪಕ್ಕದಲ್ಲಿ ಸಣ್ಣ ಸಣ್ಣ ಕೊಂಬೆಗಳು ಅಥವಾ ರಕ್ಕೆಗಳು ಅಂತ ಏನಂತೀವಲ್ಲ ಅದು ಬರಕ್ ಶುರುವಾಗುತ್ತೆ. ಅದು ಮೂಲವಾಗಿ ಚಕ್ಕೆ ತೆಗೆಯಕ್ಕೆ ಬೇಕಾಗಿರುವಂತದ್ದು. ನಾವು ಮರವಾಗಿ ಯಾವತ್ತೂ ಕೂಡ ಬಿಡಬಾರ್ದು ಅದನ್ನ. ನೀವು ಅದನ್ನ ನಾನು ಹೇಳಿದಾಗೆ 1/2 ಅಡಿಗೆ ನೀವು ಅದನ್ನ ಕತ್ತರಿಸ್ಬಿಟ್ಟು ಬಿಟ್ರೆ ಸೈಡ್ ಇಂದ ರೆಕ್ಕೆಗಳು ಬರಕ್ ಶುರುವಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಆ ರೀತಿ ರೆಕ್ಕೆಗಳು ಬರಕ್ ಶುರುವಾದಾಗ ನೀವು ಮಣ್ಣು ಕೊಡ್ತಾ ಹೋಗ್ಬೇಕು. ನಾವು ಅರ್ಧಿಂಗಪ್ಪ ಅಂತ ಹೇಳ್ತೀವಲ್ಲ, ಆ ರೀತಿ ಮಣ್ಣು ಕೊಡ್ತಾ ಹೋದ್ರೆ ತುಂಬಾ ರೆಕ್ಕೆಗಳು ಅಥವಾ ತುಂಬಾ ಬ್ರಾಂಚಸ್ ಕೂಡ ಸೈಡ್ ಅಲ್ಲಿ ಬರ್ತಾ ಹೋಗ್ತಾ ಹೋಗುತ್ತೆ. ಹೀಗೆ ಮಾಡ್ಬೇಕು ನಾವು ವಾಣಿಜ್ಯವಾಗಿ ಬೆಳಿಬೇಕು ಅಂತ ಅಂದ್ರೆ. ಮತ್ತೆ ಇದನ್ನ ಏನಾಗುತ್ತೆ, ನೀವು 2ನೇ ವರ್ಷಕ್ಕೆ ಅದನ್ನ ಕತ್ತರಿಸಿದಿರಿ ಅಂತ ಅಂದ್ರೆ ಇನ್ 2 ವರ್ಷ ಅಂದ್ರೆ 4ನೇ ವರ್ಷಕ್ಕೆ ನಮ್ಮಲ್ಲಿ ಸೈಡ್ ಅಲ್ಲಿ ಬಂದಿರುವಂತ ಬ್ರಾಂಚಸ್ ನಿಮಗೆ ಕಟಾವಿಗೆ ರೆಡಿ ಆಗಿರುತ್ತೆ. ನೀವು ಅದು ಕಟಾವಿಗೆ ರೆಡಿ ಆಗಿದೆ ಅಂತ ಹೇಗ್ ನೋಡಬಹುದು ಅಂತ ಅಂದ್ರೆ, ಆ ರೆಕ್ಕೆಗಳು ಎಷ್ಟಿರ್ಬೇಕು ಅಂದ್ರೆ 1.5-2 cm ಅಷ್ಟು ದಪ್ಪ ಆಗಿರ್ಬೇಕು. ಅಂದ್ರೆ ತುಂಬಾ ದಪ್ಪ ಆಗಕ್ಕೂ ಬಿಡಬಾರ್ದು, ತುಂಬಾ ತೆಳುವಾಗೂ ಕೂಡ ಇರಬಾರ್ದು. 1.5-2 cm ದಪ್ಪ ಆಗಿದೆ ಮತ್ತೆ ಸ್ವಲ್ಪ ಕಾಫಿ ಕಲರ್ ಅಥವಾ ಬ್ರೌನ್ ಕಲರ್ ಬಂದಿದೆ ಅಂತ ಆದ್ರೆ ಅದು ಕಟಾವಿಗೆ ತಯಾರಾಗಿದೆ ಅಂತ ಹೇಳುತ್ತೆ. ಹಾಗಾಗಿ ಅಂತದನ್ನ ನಾವು ಚೂಸ್ ಮಾಡಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಗ ಏನಾಗುತ್ತೆ, ಕೆಳಗಡೆ ಸ್ವಲ್ಪ ದಪ್ಪ ಇರುವಂತದ್ದು ಮೇಲೆ ಹೋಗ್ತಾ ಹೋಗ್ತಾ ಸಣ್ಣ, ಮೇಲ್ಗಡೆ ತುಂಬಾ ಎಳೆ ಚಿಗುರು ಇರುತ್ತೆ. ಆ ಎಳೆ ಚಿಗುರನ್ನ ನಾವು ಚಕ್ಕೆ ತೆಗೆಯಕ್ಕೆ ಉಪಯೋಗಿಸಬಾರ್ದು. ಆ ಮೇಲ್ಗಡೆ ಇರುವಂತ ಎಳೆ ಚಿಗುರನ್ನ ತೆಗೆದ್ರೆ ತುಂಬಾ ಒಳ್ಳೇದು. 1 m ಹೈಟಿಂಗ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನೊಂದೇನು ಗಮನಿಸಬೇಕು ಅಂತ ಅಂದ್ರೆ, ನಾವು ಆ ರೀತಿ ಕಟ್ ಮಾಡಿದ್ದನ್ನ 2 ದಿನ ಬಿಟ್ಟು ತೆಗಿತೀನಿ, 3 ದಿನ ಬಿಟ್ಟು ತೆಗಿತೀನಿ ಚಕ್ಕೆನ ಅಂದ್ರೆ, ನಾನು ಹೇಳಿದಾಗೆ ಚಕ್ಕೆ ಅಂತ ಕರೆಯೋದೇ ನಾವು ಆ ಪದ್ರನ ಸಪರೇಟ್ ಮಾಡಿದ್ಮೇಲೆ. ಹಾಗಾಗಿ 2-3 ದಿನ ಬಿಟ್ಬಿಟ್ರೆ ಅದನ್ನ ಸಪರೇಟ್ ಮಾಡಕ್ಕೆ ಅಥವಾ ಬೇರ್ಪಡಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಅವತ್ತು ಕುಯ್ದಿರುವಂತದ್ದನ್ನ ನೀವು ಅವತ್ತೇ ಪ್ರೊಸೆಸ್ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ಮಲ್ಲಿ ಅಷ್ಟು ಯಾಕೆ ಚಕ್ಕೆ ಅಷ್ಟು ಕಾಮನ್ ಆಗ್ತಾ ಇಲ್ಲ ಅಂದ್ರೆ, ಇದು ಒಂದು ಕಾರಣ. ಏನು ಅಂದ್ರೆ, ಇದು ತುಂಬಾ ಲೇಬರ್ ಓರಿಯೆಂಟೆಡ್ ಕೆಲಸ. ನೀವು ಕುಯ್ದು ಅವತ್ತೆ ಮಾಡ್ಬೇಕಾಗಿರೋದ್ರಿಂದ ಮತ್ತೆ ತುಂಬಾ ಸ್ಕಿಲ್ಡ್ ವರ್ಕ್. ಮಾರ್ಕೆಟ್ ಅಲ್ಲಿ ನೋಡಬಹುದು ಅದನ್ನ ಎಷ್ಟು ನೀಟಾಗಿ ಒಳ್ಳೆ ಪೆನ್ಸಿಲ್ ತರದಲ್ಲಿ ತೆಗೆದಿರ್ತಾರೆ ಅಂತ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಒಂದು ಸ್ಕಿಲ್ಡ್ ಅಂದ್ರೆ, ನಮಗೆ ಇದ್ರಲ್ಲಿ ಒಂದ್ ಸ್ವಲ್ಪ ಪರಿಣಿತಿ ಬೇಕಾಗುತ್ತೆ. ಇದು ತುಂಬಾ ಗಮನಿಸಬೇಕಾಗಿರುವಂತ ಅಂಶ. ಈ ರೀತಿ ಅವ್ ಕುಯ್ದಿರೋ ಚಕ್ಕೆನ ಅವತ್ತೇ ತಂದು ಸಂಜೆಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಯೂಶ್ವಲಿ ಮೇಲಿನ ಸಿಪ್ಪೆ ಇರುತ್ತಲ್ಲ ಅದನ್ನ ಯೂಸ್ ಅಂತ ಆಗಲ್ಲ, ಅದನ್ನ ಕೆರೆದ್ಬಿಟ್ಟು ತೆಗೆಯುವಂತದ್ದು. ಅದ್ರ ಕೆಳಗಡೆ ಒಂದ್ ಬ್ರೌನಿಶ್ ಲೇಯರ್ ಏನಿರುತ್ತಲ್ಲ ಅದನ್ನ ನಾವು ಚಕ್ಕೆಯಾಗಿ ಉಪಯೋಗಿಸುವಂತದ್ದು. ಈ ರೀತಿ ಆ ಬ್ರೌನ್ ಲೇಯರ್ ಅಂತ ಏನನ್ನಲ್ಲ, ಅಥವಾ ನಿಜವಾದ ಚಕ್ಕೆನ ಮಧ್ಯ ಕಾಂಡದಿಂದ ನೀವು ಸಪರೇಟ್ ಮಾಡ್ಬೇಕಾದ್ರೆ ತುಂಬಾ ಸ್ಕಿಲ್ ಬೇಕಾಗುತ್ತೆ. ನಮ್ಮಲ್ಲಿ ಈ ಸ್ಕಿಲ್ ಮೀನ್ಸ್ ಸ್ವಲ್ಪ ಜನ ಯೂಟ್ಯೂಬ್ ನೋಡಿ ಕಲ್ತಿರ್ಬೋದು, ಬೇರೆ ರೀತಿ ನೋಡಿ ಕಲ್ತಿರ್ಬೋದು. ಶ್ರೀಲಂಕಾದಲ್ಲಿ ಅಲ್ಲಿದೇ ಆದಂತ ಟ್ರೈಬ್ಸ್ ಇದರಲ್ಲಿ ಆ ಸ್ಕಿಲ್ನ ಅಳವಡಿಸ್ಕೊಂಡಿದ್ದಾರೆ, ಅವರೆಲ್ಲ ಈಗ ಪರಿಣಿತರಾಗಿದ್ದಾರೆ ಚಕ್ಕೆ ತೆಗೆಯೋದ್ರಲ್ಲಿ. ಯೂಶ್ವಲಿ ಅಲ್ಲಿ ಏನ್ ಮಾಡ್ತಾರೆ, ಎಸ್ಟೇಟ್ ನ ಹಾರ್ವೆಸ್ಟ್ ಮಾಡ್ತಾರೆ, ತಂದು ಸಂಜೆ ಮನೆಗೆ ಕೊಟ್ಟೋಗ್ಬಿಡ್ತಾರೆ, ಅಂದ್ರೆ ಟ್ರೈಬ್ಸ್ ಮನೆಗೆ ಕೊಟ್ಟೋಗ್ತಾರೆ. ಅವರು ರಾತ್ರಿ ಇಡೀ ಕೂತು ಚಕ್ಕೆಯನ್ನ ತೆಗೆದು ವಾಪಸ್ ಬೆಳಿಗ್ಗೆ ಒಂದು ತಗೊಂಡೋಗುವಂಥದ್ದು ಇದು ಅಲ್ಲಿ ನಡ್ಕೊಂಬಂದಿರುವಂತ ಒಂದು ಪದ್ಧತಿ. ನಾವು ಕೂಡ ನಿಮ್ಮಲ್ಲಿ ತೋಟ ಇದೆ ಅಂತ ಆದ್ರೆ ಒಂದೋ ಎರಡೋ ಲೇಬರ್ಸ್ ಅನ್ನ ನೀವು ಆ ರೀತಿ ಸ್ಕಿಲ್ ಡೆವಲಪ್ ಮಾಡ್ಬೇಕಾಗುತ್ತೆ. ನೀವು ಅವರಿಗೆ ಅದ್ರ ಬಗ್ಗೆ ಹೇಳ್ಕೊಟ್ಟು ವಿಡಿಯೋಗಳನ್ನು ತೋರಿಸಿ ಕಲಿಸಬೇಕಾಗುತ್ತೆ. ಮತ್ತೆ ಇದಕ್ಕೆ ಆದಂತ ಚಾಕುಗಳು ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ನಮ್ಮಲ್ಲಿ ಬಳಸುವಂತ ಮಾಮೂಲಿ ಚಾಕುಗಳಿಗಿಂತ ಒಂದ್ ಸ್ವಲ್ಪ ಮುಂದೆ ದಪ್ಪವಾಗಿ ರೌಂಡ್ ಆಗಿ ಬರುವಂತ ಚಾಕುಗಳಿದೆ ಒಂದೆರಡು ತರದ್ದು. ನೀವು ಆ ರೀತಿ ಬಳಸಿದ್ರೆ ತೆಗೆಯೋದಕ್ಕೆ ಈಸಿ. ಈ ರೀತಿ ಚಾಕುಗಳನ್ನ ಬಳಸಿ ಒಂದು ಮೀಟರ್ ಉದ್ದ ಇರುವಂತ ಒಂದು ಅಕ್ಕೆ ಅಥವಾ ಕೋಲು ಅಂತ ಏನ್ ಹೇಳಿದ್ವಲ್ಲ, ಮೇಲ್ಗಡೆ ಅದನ್ನ ಸ್ಕ್ರೇಪ್ ಮಾಡಿ ತೆಗೆದು ಮೇಲಿಂದ ಕೆಳಗಡೆ ತನಕ ಒಂದು ಗೆರೆ ಎಳ್ಕೋತೀವಿ ಆ ಚಾಕುಲಿ, ಅಂದ್ರೆ ಸೀಳ್ತೀವಿ. ಆ ಸೀಳಿದ ನೆಲಕ್ಕೆ ಒಳಗಡೆ ಇರುವಂತ ಮೂಲ ಕಾಂಡದಿಂದ ಸಪರೇಟ್ ಮಾಡಿ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತಲ್ಲ ರೌಂಡ್ ಆಗಿ ಆ ರೀತಿ ಮಾಡ್ಕೋತೀವಿ. ಈ ರೀತಿ ತೆಗೆದು ಕ್ವಿಲ್ಸ್ ಅಂತ ಕರಿತೀವಿ. ಒಂದು ಉದ್ದನೆ ಕ್ವಿಲ್ಸ್ ಒಳಗಡೆ ಕೆಲವೊಂದ್ಸತಿ ತೆಗೆಯುವಾಗ ಕೆಲವೊಂದೊಂದು ಮಧ್ಯದಲ್ಲಿ ತುಂಡಾಗ್ಬಹುದು, ಆ ಸಣ್ಣ ಸಣ್ಣ ತುಂಡುಗಳನ್ನ ಏನ್ ಮಾಡ್ತಾರೆ ದೊಡ್ಡ ತುಂಡುಗಳ ಮಧ್ಯೆ ಇಡ್ತಾರೆ. ಈ ರೀತಿ ಇಟ್ಟು ಜೋಡಿಸಿದಾಗ ಅದನ್ನ ಫುಲ್ ಕ್ವಿಲ್ಸ್ ಅಂತ ಕರೀತಾರೆ. ತುಂಬಾ ಚೆನ್ನಾಗಿ ಬಂದ್ರೆ ಕ್ವಿಲ್ಸ್ ಅಂತ ಕರೀತಾರೆ, ಮತ್ತೆ ಅದರಿಂದ ಸ್ವಲ್ಪ ಮುರಿದು ಸಣ್ಣ ಸಣ್ಣದಾದ್ರೆ ಅದನ್ನ ಕ್ವಿಲ್ಲಿಂಗ್ಸ್ ಅಂತಾನೂ ಕರೀತಾರೆ. ಅದರಿಗಿಂತ ತುಂಬಾ ಸಣ್ಣ ಆಯ್ತು ಅಂದ್ರೆ ಅದನ್ನ ಫೆದರಿಂಗ್ಸ್ ಅಂತ ಕರೀತಾರೆ. ಅಂದ್ರೆ ಮಾರ್ಕೆಟಿಗೆ ಹೋದಾಗ ಮಾರ್ಕೆಟ್ ಅಲ್ಲಿ ಅವರು ಮಾತಾಡುವಂತ ಒಂದು ದಿಷ್ಟು ಟೆಕ್ನಿಕಲ್ ಟರ್ಮ್ಸ್ ಅಂತ ಅಂದ್ರೆ ಕ್ವಿಲ್ಸ್, ಕ್ವಿಲ್ಲಿಂಗ್ಸ್, ಫೆದರಿಂಗ್ಸ್ ಅಂತ ಕರೀತಾರೆ. ಇದು ಚಕ್ಕೆ ಈಗ ಮಾರಾಟಕ್ಕೆ ರೆಡಿ ಆಗಿರುವಂತದ್ದು. ನಾವ್ ಯಾವ್ದಾದ್ರು ದಿನಸಿ ಅಂಗಡಿಗೆ ಹೋಗಿ ಚಕ್ಕೆ ಕುಡಿ ಅಂತ ಅಂದ್ರೆ ಅವ್ರು ಇಷ್ಟಿಷ್ಟುದ್ದ ಸಣ್ಣ ಸಣ್ಣ ಪೀಸ್ ಗಳನ್ನ ಕೊಡ್ತಾರೆ. ಇದೇನು ಅಂತ ಅಂದ್ರೆ ದೊಡ್ಡದಾಗಿರುವಂತ ಮರಗಳ ಕೊಂಬೆಯಿಂದ ಮೇಲ್ಗಡೆಯನ್ನ ಸಿಪ್ಪೆನ ಒಂದನ್ನ ತೆಗೆದು ಒಳಗಡೆಯಿಂದ ತೆಗೆದಾಗ ನಿಮ್ಗೆ ಸಣ್ಣ ಸಣ್ಣನೆ ಬರೋದು, ಅದು ಪೆನ್ಸಿಲ್ ಟೈಪ್ ಅಲ್ಲಿ ಬರೋಕ್ ಚಾನ್ಸ್ ಇಲ್ಲ. ಅದನ್ನ ಕೊಡುವಂತದ್ದು. ಅಕಸ್ಮಾತ್ ಅದ್ ಮೇಲ್ಗಡೆ ಸಿಪ್ಪೆ ತೆಗೆದಿದ್ರೆ ಅದನ್ನ ಸ್ಕ್ರೇಪ್ಡ್ ಚಿಪ್ಸ್ ಅಂತ ಕರೀತಾರೆ. ಅಥವಾ ಸಿಪ್ಪೆ ತೆಗೆದಲ್ಲೇ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅನ್ಸ್ಕ್ರೇಪ್ಡ್ ಚಿಪ್ಸ್ ಅಂತಾನು ಕರೀತಾರೆ. ಅಂದ್ರೆ ನಮ್ ದಿನಸಿ ಅಂಗಡಿಲಿ ಲೋಕಲ್ ಅಂಗಡಿಗಳಲ್ಲಿ ತುಂಬಾ ಕಡೆ ಸಿಗುವಂತದ್ದು ಈ ಚಿಪ್ಸ್ ಗಳನ್ನೇ. ಅಂದ್ರೆ ಪೂರ್ತಿ ಪ್ರೋಸೆಸ್ ಆಗದಲ್ಲೇ ಮಾಮೂಲಿ ರಕ್ಕೆಗಳಿಂದ ಕತ್ತರಿಸ್ಬಿಟ್ಟು ಸಿಗುವಂತವ್. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಸ್ವಲ್ಪ ಟೇಸ್ಟ್ ಅಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ, ಚೈನೀಸ್ ಕ್ಯಾಶಿಯಾಗೂನು ಮತ್ತೆ ಮಾಮೂಲಿ ಚಕ್ಕೆಗೂನು. ಆ ಟೇಸ್ಟ್ ನೋಡಿದ್ರು ಕಂಡುಹಿಡಿಬಹುದು. ಮತ್ತೆ ಮರ ನೋಡಿದಾಗ ನನ್ನಲ್ಲಿ ನಿಜವಾದ ಚಕ್ಕೆ ಇದೆಯೋ ಅಥವಾ ಸಿನಮನ್ ಕ್ಯಾಶಿಯಾ ಇದೆಯೋ ಅನ್ನೋದನ್ನು ಕೂಡ ಎಲೆಗಳನ್ನ ಅಥವಾ ತೊಟ್ಟು ತಿನ್ನೋದ್ರ ಮುಖಾಂತರ ನೀವು ಕಂಡುಹಿಡಿಬಹುದು. ತಾಯಿ ಗಿಡದಿಂದ ನೀವು ಸಸಿ ಮಾಡ್ತಿದ್ದೀರಿ ಅಂದ್ರೆ ಸಸಿಲಿ ತೊಟ್ಟನ್ನ ತಿಂದ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದು ತುಂಬಾ ರುಚಿ ಇದ್ರೆ ಅದು ತುಂಬಾ ಒಳ್ಳೆ ಗಿಡ ಅಂತ ಹೇಳೋದಿದೆ. ನಮ್ಮಲ್ಲೂ ಸೌಸತಿ ಒಳ್ಳೊಳ್ಳೆ ಗಿಡ ಡೆವಲಪ್ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ತೀವಿ. ಅಂದ್ರೆ ಆ ತೊಟ್ಟು ತಿಂದು ನೋಡಿದಾಗ ನಮಗೆ ಆ ಸಿಹಿ ಬಂದ್ರೆ ಇದು ಒಳ್ಳೆ ಗಿಡ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೋಬಿಟ್ಟು, ಅಥವಾ ಟೇಸ್ಟ್ ಬರದಲ್ಲೆ ಸ್ವಲ್ಪ ಕಹಿ ಅನ್ಸಿದ್ರೆ ಆ ಗಿಡಗಳನ್ನ ಅಲ್ಲೇನೆ ರಿಜೆಕ್ಟ್ ಮಾಡುವಂತದ್ದು ಕೂಡ ಇದೆ. ಅದು ಸಸ್ಯ ಅಭಿವೃದ್ಧಿಯಲ್ಲಿ ಬರುವಂತದ್ದು. ಹಾಗಾಗಿ ಆ ಟೇಸ್ಟ್ ಅಲ್ಲಿ ಸಿನಮನ್ ಕ್ಯಾಶಿಯಾಗೂನು ಮತ್ತೆ ಸಿನಮನ್ ವೀರಮ್ಗೂನು ವ್ಯತ್ಯಾಸ ಇರುವಂತದ್ದು. ಮತ್ತೆ ಇತ್ತೀಚೆಗೆ ಯೋಚನೆ ಮಾಡ್ತಿರ್ಬೋದು ತುಂಬಾ ಜನ ರೈತರು, ನಾವೇನು ಮಾಡ್ತಾ ಇಲ್ಲ, ಇರೋ ಮರನೇ ಕೆಲವರು ಬರ್ತಾರೆ ಎಲೆಗಳನ್ನು ಕುಯ್ಕೊಂಡು ಹೋಗ್ತಾರೆ ಕಾಯಿಗಳನ್ನು ಕುಯ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಹೇಳ್ತಾರೆ. ಹೌದು, ಇತ್ತೀಚೆಗೆ ಎಲೆಗಳಿಗೂ ಮತ್ತೆ ಹೂಗಳಿಗೂ ಅಂದ್ರೆ ನಾವೇನಂತೀವಲ್ಲ ಇನ್ನು ಕಾಯಿ ಆಗ್ದಲೇ ಮಧ್ಯದಲ್ಲಿ ಹೂವು ಆಗಿರುತ್ತಲ್ಲ ಒಂದ್ ರೀತಿ ಬಡ್ ಇದ್ರಲ್ಲಿ, ಅವಾಗ್ಲೂ ಹಾರ್ವೆಸ್ಟ್ ಮಾಡ್ಬಿಟ್ಟು ಕೆಲವರು ತಗೊಂಡೋಗ್ತಾರೆ. ಇದನ್ನೆಲ್ಲ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಎಣ್ಣೆ ತೆಗಿಯಕ್ ಯೂಸ್ ಮಾಡ್ತಾ ಇದಾರೆ ದ್ರವ ರೂಪದಲ್ಲಿ. ಅದು ತುಂಬಾ ಕಡೆ ಸೋಪ್ ಅಲ್ಲಿ ಯೂಸ್ ಆಗ್ತಾ ಇದೆ, ಪರ್ಫ್ಯೂಮ್ ಇಂಡಸ್ಟ್ರಿಲಿ ಯೂಸ್ ಆಗ್ತಾ ಇದೆ, ಎಲೆಗಳಿಂದ ಬರುವಂತ ಎಣ್ಣೆನ ಯೂಸ್ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಮಾರ್ಕೆಟ್ಗೆ ಹೂಗು ಬೆಲೆ ಇದೆ, ಎಲೆಗೂ ಬೆಲೆ ಇದೆ, ಬೀಜಕ್ಕೂ ಬೆಲೆ ಇದೆ, ಇದೆಲ್ಲದ್ರಿಂದನು ಎಣ್ಣೆ ತೆಗೆದ್ಬಿಟ್ಟು ಮಾರ್ತಾ ಇರುವಂತದ್ದು. ರೋಗಗಳು ಮತ್ತು ಕೀಟಗಳ ಬಗ್ಗೆ ನೋಡ್ತಾ ಹೋದ್ರೆ ತುಂಬಾ ಏನಂತ ರೋಗಗಳು ಅಥವಾ ಕೀಟಗಳು ಬರಲ್ಲ, ಸ್ವಲ್ಪ ಕಮ್ಮಿನೇ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ. ರೋಗಗಳಲ್ಲಿ ಎಲೆ ಚುಕ್ಕಿ ರೋಗ ಬರುತ್ತೆ, ಸ್ವಲ್ಪ ಕೊಳೆ ರೋಗ ಬರುತ್ತೆ, ಡೈಬ್ಯಾಕ್ ಅಂತ ಅಂತೀವಿ ಅಂದ್ರೆ ತುದಿಯಿಂದ ಕೆಳಗಡೆ ತನಕ ಒಣಗುವಂತ ರೋಗನು ಬರುತ್ತೆ. ಇದೆಲ್ಲದನ್ನು ನಾವು ರೆಗ್ಯುಲರ್ ಆಗಿ ಯಾವುದೇ ಪ್ಲಾಂಟೇಶನ್ ಕ್ರಾಪ್ ಅಲ್ಲಿ ಮಾಡೋ ಹಾಗೇನೆ ಓಡ ಹೊಡಿಯೋದ್ರಿಂದ ಆಗ್ಲಿ ಅಥವಾ ಸಿಒಸಿ ಡ್ರೆಂಚ್ ಮಾಡೋದ್ರಿಂದ ಆಗ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಕೀಟಗಳ ಅಂತ ಬಾಧೆ ಇಲ್ಲ. ಕೆಲವೊಂದೊಂದ್ ಕಡೆ ಈ ಸಿನಮನ್ ಚಿಟ್ಟೆ ಅಂತ ಬರುತ್ತೆ, ಸ್ವಲ್ಪ ಎಲೆ ತಿನ್ನುವಂಥದ್ದು ಅಥವಾ ಕಾಂಡ ಕೊರೆಯುವಂಥದ್ದು ಇಂಥದ್ದಿದೆ, ಅದನ್ನ ನಾವು ಮಾಮೂಲಿ ಯಾವುದೇ ಒಂದು ಕೀಟನಾಶಕ ಬಳಸ್ಬಿಟ್ಟು ಅದನ್ನ ಹತೋಟಿ ಮಾಡಬಹುದು. ಇದು ಸ್ವಲ್ಪ ಹಾರ್ಡಿ ಕ್ರಾಪ್, ಮಸಾಲ ಪದಾರ್ಥಗಳಲ್ಲಿ ಇದು ಒಂದು ಸ್ವಲ್ಪ ಗಟ್ಟಿ ಮರ ಆಗಿರೋದ್ರಿಂದ ನೀರಿನ ವ್ಯವಸ್ಥೆ ಇಲ್ದಲೇ ಇರೋದ್ರೂ ಕೂಡ ಸ್ವಲ್ಪ ಡ್ರೈ ಲ್ಯಾಂಡ್ ಅಲ್ಲೂ ಕೂಡ ಇದು ಬರುವಂತ ಬೆಳೆ ಆಗಿರೋದ್ರಿಂದ ತುಂಬಾ ಜನ ರೈತರು ಇದನ್ನ ಒಂದನ್ನು ಆಪ್ಷನ್ ಆಗಿ ತಗೋಬಹುದು. ಕೊಡಗಿನಲ್ಲಿ ಇದನ್ನ ಬೆಳೆಸಿಕೊಂಡು ಉಪಯೋಗಿಸಿಕೊಳ್ಳೋ ನಿಟ್ಟಿನಲ್ಲಿ ಮತ್ತು ವಾಣಿಜ್ಯವಾಗಿ ಇದನ್ನ ಸ್ವೀಕರಿಸೋ ವಿಚಾರದಲ್ಲೂ ನಮ್ಮ ರೈತರು ಗಮನ ಹರಿಸಬಹುದು. ಬೇಡಿಕೆ ಹೇಗಿದೆ ಈಗ ಸ್ಥಳೀಯವಾಗಿ ಆಂತರಿಕವಾಗಿ ನೋಡೋದಾದ್ರೆ? ನಮ್ಮಲ್ಲಿ 95% ಇಂಪೋರ್ಟ್ ಮಾಡ್ತಾ ಇದೀವಿ. ನಾವ್ ಏನ್ ಬೆಳೀತಾ ಇದೀವಿ ಅದು ತುಂಬಾ ಕಮ್ಮಿ. ಸೌತ್ ಕೇರಳದಲ್ಲಿ ಸ್ವಲ್ಪ ಜನ ರೈತರು ಕಮರ್ಷಿಯಲ್ ಆಗಿ ಬೆಳೀತಿದ್ದಾರೆ ಅನ್ನೋದ್ ಬಿಟ್ರೆ ಮೇ ಬಿ 1%, 2%, ಉಳಿದ 95% ಇಂಪೋರ್ಟ್ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಬೆಳೆದ್ರೆ ತುಂಬಾ ಚೆನ್ನಾಗಿ ಮಾರ್ಕೆಟ್ ಇರುತ್ತೆ. ಏನ್ ಚಕ್ಕೆ ತೆಗಿತೀವಲ್ಲ ಅದು ಸ್ವಲ್ಪ ಸ್ಕಿಲ್ಡ್ ವರ್ಕ್, ಸ್ವಲ್ಪ ಪರಿಣಿತಿ ಬೇಕಾಗುತ್ತೆ. ಅದನ್ನ ನಾವು ಡೆವಲಪ್ ಮಾಡ್ಬಿಟ್ಟು ನಾವು ಕರೆಕ್ಟ್ ಆಗಿ ತೆಗೆದ್ರೆ ಲೋಕಲ್ ಮಾರ್ಕೆಟ್ ಕಮರ್ಷಿಯಲ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ಸರ್. ತುಂಬಾ ಇಂಪಾರ್ಟೆನ್ಸ್ ಇದೆ ಇದಕ್ಕೆ. ಚಕ್ಕೆ ತೆಗೆಯೋದ್ರಲ್ಲಿನೂ ಕೆಲವೊಬ್ರು ನೈಪುಣ್ಯತೆಯಿಂದ ಸಾಗೋದಿದೆ, ಕತ್ತರಿಸಿದ ಟೊಂಗೆಗಳನ್ನ ನೀರಿನಲ್ಲಿ ನೆನೆ ಹಾಕಿ ಬಹಳ ಸುಲಭವಾಗಿ ಚೆಕ್ಕೆಯನ್ನು ತೆಗಿಬಹುದಂತ ಕೆಲವೊಬ್ರು ಹೇಳೋದಿದೆ. ಇನ್ನು ಕೆಲವೊಬ್ರು ಇಲ್ಲ, ಹಾಗೆ ಹಸಿರುವಾಗ್ಲೇ ಆರಾಮಾಗಿ ತೆಗಿಬಹುದನ್ನೋ ತರನೂ ಮಾತಾಡೋದಿದೆ. ಒಟ್ಟಾರೆ ಅದು ಕಲಿಸಿಕೊಡುತ್ತೆ ಸಂದರ್ಭ. ಕೊಡಗಿನಲ್ಲಿ ಮಳೆಗಾಲದಲ್ಲಿ ಚೆಕ್ಕೆ ತೆಗೆದ್ರೆ ಒಣಗಿಸೋದು ಕಷ್ಟ ಅಂತ ಅನ್ಕೊಂಡು ಸಹಜವಾಗಿ ನಮ್ಮ ಮುಂದೆ ಪ್ರಶ್ನೆ ಬರುತ್ತೆ, ಏನಂತೀರಿ? ನಾನು ಹೇಳ್ದಾಗೆ ಸರ್, ಚೆಕ್ಕೆ ತೆಗಿಬೇಕಾದ್ರೆ ಮಳೆಗಾಲದಲ್ಲೇ ತೆಗಿಬೇಕು ಅಂತಾನು ಇಲ್ಲ. ನಾವು ಥಿಕ್ನೆಸ್ ಬಂದಾಗ ಇಲ್ಲ ಮಳೆ ನಿಂತ ಮೇಲೆ ತೆಗಿತೀವಿ ಅಂತ ಅಂದ್ರೂ ತೆಗಿಬಹುದು. ಯಾಕೆಂದ್ರೆ ಒಂದ್ ವರ್ಷ ಕಟ್ ಮಾಡಿದ್ಮೇಲೆ ಎರಡು ವರ್ಷ ಗ್ಯಾಪ್ ಕೊಡೋದ್ರಿಂದ, ಹಾಗಾಗಿ ನಾವು ಸ್ವಲ್ಪ ಬೇಸಿಗೆಗಾಲದಲ್ಲೂ ಕೂಡ ತೆಗಿಬಹುದು. ಮತ್ತಿನ್ನೊಂದೇನು ಅಂತ ಅಂದ್ರೆ, ನೀರಲ್ಲಿ ನೆನೆಸ್ಬಿಟ್ಟು ಅಥವಾ ನಾನ್ ಆಗ್ಲೇ ಹೇಳಿದಾಗೆ ನೀವು ಅವತ್ತೇ ಕುಯ್ದಿದ್ದನ್ನು ಅವತ್ತೇ ಚೆಕ್ಕೆ ತೆಗೆದ್ರೆ ಕೂಡ ಯಾವ ನೀರಲ್ಲಿ ಅದ್ದುವಂತ ಅವಶ್ಯಕತೆ ಇರಲ್ಲ. ಹಸಿ ಇರೋದ್ರಿಂದ ಈಸಿಯಾಗಿ ಬರೋವಂಥದ್ದು. ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಕೆಲವರ ನೀರಲ್ಲಿ ಎದ್ದು ಕೂಡ ತೆಗೆಯುವಂತದ್ದಿದೆ ಸರ್. ಒಟ್ಟಾರೆ ಅನೇಕ ಅಡಿಗೆ ಪದಾರ್ಥಗಳಿಗೆ ಇಷ್ಟಪಟ್ಟು ಬಳಸುವ ದಾಲ್ಚಿನ್ನಿ ಚಕ್ಕೆಯನ್ನ ಧಾರಾಳವಾಗಿ ನಮ್ಮ ಕೊಡಗಿನಲ್ಲಿ ಬೆಳೆಸಿಕೊಳ್ಬಹುದು. ಎಲೆಯನ್ನು ಪಲಾವ್ ಎಲೆ ಅಂತ ಅನ್ಕೊಂಡು ಬಳಕೆ ಮಾಡ್ಕೊಳ್ತಾರಲ್ವಾ ದಾಲ್ಚಿನ್ನಿ ಮರದ್ದು? ಹೌದು ಸರ್, ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಕಮರ್ಷಿಯಲ್ ಆಗಿ ಏನ್ ಪಲಾವ್ ಎಲೆ ಅಂತ ಸಿಗ್ತಾ ಇದೆ ಅದು ಬೇರೆ ಜಾತಿ ಸರ್. ಸಿನಮನ್ ತಮಲ ಅಂತ ಕರೀತಾರೆ. ಇದೆಲ್ಲ ನಾರ್ತ್ ಈಸ್ಟ್ ಇಂದ ಬರ್ತಾ ಇದೆ ನಮಗೆ. ಬಟ್ ನಮ್ಮಲ್ಲಿರುವಂತ ಎಲೆಗಳನ್ನು ಉಪಯೋಗಿಸಿದ್ರು ಏನು ತಪ್ಪಿಲ್ಲ, ಉಪಯೋಗ ಮಾಡೋರು ಕೂಡ ಇದ್ದಾರೆ ಸರ್. ಪ್ರತಿಯೊಂದು ಮನೆಯಲ್ಲಿ ಬಳಸುವ ಸಾಂಬಾರ ಪದಾರ್ಥಗಳು ಇತರೆ ಆಹಾರ ಸಾಮಗ್ರಿಗಳನ್ನ ನೋಡಿದ್ರೆ ಕೆಲವೊಂದ್ಸಾರಿ ಒಬ್ಬೊಬ್ಬ ಇಷ್ಟೊಂದು ಖರ್ಚು ಅಲ್ಲ ಅನ್ನೋ ತರ ಅನಿಸ್ಬಿಡುತ್ತೆ. ಆದ್ರೆ ಸುಲಭವಾಗಿ ಬೆಳೆಯುವ ಈ ರೀತಿಯ ಗಿಡ ಮರಗಳನ್ನ ನಮ್ಮಲ್ಲಿ ಪೋಷಣೆ ಮಾಡ್ಕೊಂಡು ಉಪಯೋಗಿಸ್ಕೊಂಡ್ರೆ ಅದು ಗೊತ್ತಾಗೋದಿಲ್ಲ ಏನ್ ಬೆಲೆ ಏನ್ ಗುಣಮಟ್ಟ ಅನ್ನೋ ಒಂದು ಪ್ರಶ್ನೆನೆ ಉದ್ಭವಿಸೋದಿಲ್ಲ. ದಾಲ್ಚಿನ್ನಿ ಚಕ್ಕೆ ಮರದ ಸಾಗುವಳಿ ಮತ್ತು ಇದಕ್ಕೆ ಪೂರಕವಾದ ಸಂಗತಿಗಳನ್ನ ತಾವು ಇಲ್ಲಿ ಉಲ್ಲೇಖ ಮಾಡಿದ್ರಿ, ಸಲಹೆಗಳನ್ನ ನೀಡಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಶ್ರೋತೃಗಳೇ, ಇದುವರೆಗೆ ಕೊಡಗಿನಲ್ಲಿ ದಾಲ್ಚಿನ್ನಿ ಚಕ್ಕೆ ಮರವನ್ನ ಮನೆ ಬಳಕೆಗೆ ಮತ್ತು ಮಾರಾಟಕ್ಕೆ ಬೆಳೆಸಿಕೊಳ್ಳುವ ವಿಚಾರ ಕುರಿತಂತೆ ಪೂರಕವಾದ ಮಾಹಿತಿಯನ್ನು ನೀಡಿದವರು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿ ಡಾಕ್ಟರ್ MS ಶಿವಕುಮಾರ್ ಅವರು. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ಹೇಳ್ಬೋದಾ ಶಿವಕುಮಾರ್ ಅವರೇ? ನನ್ನ ಮೊಬೈಲ್ ನಂಬರು 9444996308888. ಮತ್ತೊಮ್ಮೆ 9449996388. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧುವರೇ, ಕೇಳುಗರೆ, ಕೊಡಗು ಜಿಲ್ಲೆಯಲ್ಲಿ ಕೆಲವಾರು ಜನ ಮನೆಯ ಆಸುಪಾಸಿನಲ್ಲಿ ಟಾರ್ಚ್ ಜಿಂಜರ್ ಈ ಒಂದು ಅಲಂಕಾರಿಕ ಹೂವಿನ ಗಿಡಗಳನ್ನು ಬೆಳೆಸಿಕೊಂಡಿದ್ದಾರೆ. ವಿಭಿನ್ನ ಬಣ್ಣಗಳಲ್ಲಿ ಕಾಣಸಿಗುವ ಟಾರ್ಚ್ ಜಿಂಜರ್ ನೋಡಲಿಕ್ಕೆ ಸುಂದರವಾಗಿರುತ್ತೆ. ಗಿಡಗಳು ಆಳೆತ್ತರದವರೆಗೆ ಬೆಳೀತವೆ, ಪುಷ್ಪಗಳು ದೀಪಸ್ತಂಭದಂತೆ ಕಾಣ್ತವೆ. ಅಂದರೆ ಒಂದೇ ಜಾತಿಯ ಗಿಡದಲ್ಲಿ ಈ ಎಲ್ಲ ಬಣ್ಣಗಳ ಹೂಗಳು ಕಾಣೋದಿಲ್ಲ, ಒಂದೊಂದರಲ್ಲಿ ಒಂದೊಂದು ಬಣ್ಣದ ಪುಷ್ಪಗಳು ಮೂಡ್ತಾ ಇರ್ತವೆ. ಟಾರ್ಚ್ ಜಿಂಜರನ್ನು ಎಷ್ಟೋ ಜನ ನಿತ್ಯದ ಬಳಕೆಗೆ ಉಪಯೋಗಿಸ್ಕೊಂಡಿರೋದನ್ನು ಕಂಡಿಲ್ಲ. ಇದು ಅಲಂಕಾರಿಕ ಗಿಡವಾಗಿಯೇ ಪೋಷಣೆ ಆಗುತ್ತೆ. ದಾಖಲೆಗಳನ್ನು ವಿವರಗಳನ್ನು ಹುಡುಕ್ತಾ ಹೋದರೆ ಟಾರ್ಚ್ ಜಿಂಜರ್ ಇದು ಜಿಂಜಬರೇಸೆ ಕುಟುಂಬಕ್ಕೆ ಸೇರಿರುವ ಅಲಂಕಾರಿಕ ಗಿಡ. ನೆಲ್ಲಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ತಳಿಯಿದೆಯಲ್ಲ, ಆ ಎತ್ತರಕ್ಕೆ ಬೆಳೆಯುವ ಟಾರ್ಚ್ ಜಿಂಜರು ಸ್ವಲ್ಪ ನೀರನ್ನು ಕೇಳುತ್ತೆ, ಕಾಳಜಿಯನ್ನು ಕೊಟ್ಟರು ಒಳ್ಳೆಯದೆ. ಇದರ ಹೂಗಳನ್ನು ಎಲೆಗಳನ್ನು ಬೀಜಗಳನ್ನು ಅಡಿಗೆಗೆ ಹಾಕ್ಕೊಂಡು ಸುವಾಸನೆ ಬರಲಿಕ್ಕೆ ಉಪಯೋಗಿಸ್ಕೊಳ್ಳೋದಿದೆ ಅಂತ ಅಂದ್ಕೊಂಡು ಉಲ್ಲೇಖ ಇದೆ. ಸಂಬಾರ ಬೆಳೆಗಳ ಗುಂಪಿಗೆ ಸೇರಿರುವ ಟಾರ್ಚ್ ಜಿಂಜರನ್ನು ಬೆಳೆದಿರರು ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಗಮನಹರಿಸಬಹುದು. ಬಹುವಾರ್ಷಿಕ ಸ್ವಭಾವದ ಟಾರ್ಚ್ ಜಿಂಜರು ಎತ್ತರವಾಗಿ ಬೆಳೆದು ನೆರಳನ್ನು ಸೃಷ್ಟಿ ಮಾಡುತ್ತೆ. ಆದರೆ ವಿಪರೀತವಾಗಿ ಬೆಳೆದ್ರೆ ಅಕ್ಕಪಕ್ಕದಲ್ಲಿರುವ ಗಿಡಗಳು ಮಂಕಾಗ್ತವೆ. ಅನಾನಸ್ ಹಣ್ಣು ಇದೆಯಲ್ಲ, ಆ ಗಾತ್ರದಲ್ಲಿ ಇದರ ಹಸಿರು ಕಾಯಿಗಳು ನಂತರ ಒಣಗಿದಂತೆ ಅನಾನಸ್ ಬಣ್ಣಕ್ಕೂ ಅಥವಾ ಹಳದಿ ಬಣ್ಣಕ್ಕೂ ತಿರುಗ್ತವೆ. ಕಂದುಗಳಿಂದ ಈ ಟಾರ್ಚ್ ಜಿಂಜರ್ ಗಿಡಗಳನ್ನು ವೃದ್ಧಿ ಮಾಡಿಕೊಳ್ಬಹುದು, ಹೆಚ್ಚಿಗೆ ಮಾಡಿ ಬೆಳೆಸ್ಕೊಳ್ಬಹುದು, ಇತರರಿಗೆ ಕೊಡಬಹುದು. ಮುಂದೆ

ಮಡಿಕೇರಿ 66/11 kV ವಿದ್ಯುತ್ ಉಪಕೇಂದ್ರದ ಹೊರಭಾವ ಗದ್ದಿಗೆ ಹಂಗೆ ಗಾಳಿಬೀಡು ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬುತ್ತು 5 ಗಂಟೆಗೆ ಮುಟ್ಟ. ಸಂಪಿಗೆ ಕಟ್ಟೆ ಮುತ್ತಪ್ಪ ದೇವಸ್ಥಾನ ಕಾನ್ವೆಂಟ್ ಜಂಕ್ಷನ್ ಭಗವತಿ ನಗರ ಮಾರುಕಟ್ಟೆ ರಾಣಿಪೇಟೆ ಹೆಬ್ಬೆಟ್ಟಗೇರಿ ಕಾಲೂರು ಗಾಳಿಬೀಡು ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವ ಹಂಗೆ ಸೆಸ್ಕ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೊಡಗು ಜಿಲ್ಲೆನ ಸೈನಿಕ ಶಾಲೆ ಹತ್ರ ಹೆಲಿಫೋರ್ಟ್ ನಿರ್ಮಾಣ ಸಂಬಂಧ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನ್ ಅವರ ಜೊತೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ನಿಗಮದ ವ್ಯವಸ್ಥಾಪಕರಾದ ಡಾ ಎಂಆರ್ ರವಿ ಇಂದು ಜಾಗ ಪರಿಶೀಲನೆ ನಡೆಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ತ್ರೈಮಾಸಿಕ ಪೊಂಗೂರಿ ಸಂಚಿಕೆಯ ಕಲಾವಿದರಿಗೆ ತಮ್ಮ ಸ್ವಂತ ರಚನೆ ಕೊಡವ ಭಾಷೆಯಲ್ಲಿ ರಚಿಸಿದ ಕತೆ ಕವನ ಚುಟುಕ ವೈಚಾರಿಕ ಲೇಖನ ನಗೆಹನಿ ಪ್ರಬಂಧ ಸಂಶೋಧನಾ ಲೇಖನಗಳನ್ನು ಟೈಪ್ ಮಾಡಿ ಅಲ್ಲರೆ ಕೈಲಿ ಬರೆದು ಜೂನ್ 30ರೊಳಗೆ ಅಧ್ಯಕ್ಷರು ರಿಜಿಸ್ಟರ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಚೇರಿಗೆ ತಲುಪಿಸಕ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ದೂರವಾಣಿ 08-772-22-9074 ಸಂಪರ್ಕಿಸಕೃತ ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿಯೋಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಗೋಣಿಕೊಪ್ಪ ಕಾವೇರಿ ಕಾಲೇಜ್ ಇವರ ಕೂಡುಕೂಟಲಿ ಪದವಿ ಮಟ್ಟಲಿ ಕೊಡವ ಭಾಷೆ ವಿಶೇಷ ಉಪನ್ಯಾಸ ಮತ್ತು ಪುಸ್ತಕ ಬಿಡುಗಡೆ ಜಂಬರ ಕಾಲೇಜಿನ ಸಭಾಬಾಡಿಲಿ ನಡೆದು. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಡಾ ಎಂಆರ್ ರವಿ ಇಂದು ಕೊಡಗು ಜಿಲ್ಲೆನ ಕುಶಾಲನಗರ ಹತ್ತಿರದ ಹೆಲಿಫೋರ್ಟ್ ಹಂಗೆ ಮಿನಿ ವಿಮಾನ ನಿಲ್ದಾಣ ಅಭಿವೃದ್ದಿಪಡಿಸುವ ಸಂಬಂಧ ಮತ್ತು ಚಿಕ್ಕತೂರು ಗ್ರಾಮದ ಜಮೀನು ಪರಿವೀಕ್ಷಣೆ ಮಾಡಿದ್ದು. ಶಾಸಕ ಎಂಪಿ ಅಪ್ಪಚ್ಚುರಂಜನ್ನವು ಜಿಲ್ಲಾಡಳಿತ ಅಧಿಕಾರಿಗ ಹಾಜರಿದ್ದು. ಕೊಡಗಿನವರೇ ಆಗಿದ್ದ ಮುಂಡಂಡ ರಾಜೇಶ್ ಪೊನ್ನಪ್ಪ ಅವು ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 222ನೇ ರ್ಯಾಂಕ್ ಪಡೆದೊಳತ್ತ ಗೊತ್ತಾಗುಟ್ಟು. ಪ್ಯಾಟೆನ ಜಿಲ್ಲಾಧಿಕಾರಿ ಸಭಾವಾಡಿಯಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವರ ಅಧ್ಯಕ್ಷತೆಯಲ್ಲಿ ಸೈನಿಕ ಶಾಲಾ ಹತ್ರಲ್ಲಿ ಹೆಲಿಫೋರ್ಟ್ ನಿರ್ಮಾಣದ ಕುರಿತು ಸಭೆ ನಡೆದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಡಾ ಎಂಆರ್ ರವಿ ಅವು ಮಾತಾಡಿದ್ರು. ಹಾರಂಗಿ ನದಿ ನೀರು ಹತ್ರಲ್ಲಿ ಹರಿತಾ ಇರದರಿಂದ ತಡೆಗೋಡೆ ನಿರ್ಮಾಣ ಮಾಡೋಕ್ಕೂ ಕಳೆದ ವರ್ಷದಿಂದ ಯಾವ ರೀತಿಯಲ್ಲಿ ಪ್ರವಾಹ ಇತ್ತು ಎಂಬ ಬಗ್ಗೆ ಮಾಹಿತಿ ಕೊಡುವ ಹಂಗೆ ಹಾರಂಗಿ ಕಾರ್ಯಪಾಲಕ ಇಂಜಿನಿಯರ್ ಮತ್ತು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚನೆ ಕೊಟ್ಟಳು. ಜಿಲ್ಲೆಯಲ್ಲಿ ಸಣ್ಣ ವಿಮಾನ ನಿಲ್ದಾಣ ಸ್ಥಾಪಿಸೋಕ್ಕೂ ಪ್ರಯತ್ನಕ್ಕೆ ನಡೀತಾನೆ ಉಟ್ಟು ಇವೆಲ್ಲನ ಗಮನದಲ್ಲಿಟ್ಟುಕೊಂಡು ಹೆಲಿಪೋರ್ಟ್ ನಿರ್ಮಾಣಕ್ಕೆ ಕ್ರಮ ವಹಿಸೋಕುತ್ತ ಅವು ಹೇಳಿದ್ರು. ಜಿಲ್ಲಾಧಿಕಾರಿಗ ಜಿಲ್ಲೆಯಲ್ಲಿ ಮಿನಿ ವಿಮಾನ ನಿಲ್ದಾಣ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಹಕಾರ ನೀಡೋಕುತ್ತ ಅವು ಹೇಳಿದ್ರು. ಈ ಸಭೆಯಲ್ಲಿ ಕೃಷಿ ಇಲಾಖೆನ ಉಪನಿರ್ದೇಶಕರಾದ ಶಬಾನಾ ಎಂ ಶೇಖ್ ಸೇರಿದಂಗೆ ಬ್ಯಾರೆ ಬ್ಯಾರೆ ವಿಭಾಗದ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದು. ಕೊಡಗು ಜಿಲ್ಲೆಯಲ್ಲಿ ಇದ್ದ ಸರ್ಕಾರಿ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ 2022-23 ಸಾಲಿಗೆ ಪ್ರವೇಶಕ್ಕೆ ಅರ್ಜಿನ ಕರೆದೊಳು. ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಿಕೆ ಕಡೆಯ ದಿನ ಬರುವ ತಿಂಗಳ ಜೂನ್ 6 ಆಗುಟ್ಟು. ಸರ್ಕಾರದ ಆದೇಶದ ಶಾಲಾ ಮಕ್ಕಳಿಗೆ ಕೆಎಸ್ಆರ್ಟಿಸಿ ಬಸ್ ಪಾಸ್ ಪಡೆಯಕ್ಕೆ ಅವಕಾಶ ಕೊಟ್ಟಳು. ಬಸ್ ಪಾಸ್ನ ಅವಶ್ಯ ಇದ್ದ ವಿದ್ಯಾರ್ಥಿಗ ಬೇಕಾದ ದಾಖಲೆಗಳು ನೀಡಿ ಪಡ್ಕನಕ. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಖು 31ಕ್ಕೆ ಮಾಸಿಕ ಲೆಕ್ಕ ತಪಾಸಣೆ ಇರದರಿಂದ ಮದ್ದು ಮಾತ್ರೆ ಇರ್ದುಳೆ. ಆದರೆ ತುರ್ತು ಚಿಕಿತ್ಸೆಗೆ ವೈದ್ಯರು ಇದ್ದವೆತ್ತ ಗೊತ್ತಾಗುಟ್ಟು. ಭಾರತ ಸ್ವಾತಂತ್ರ್ಯ ಆಚರಣೆಯ 75ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಆಜಾದಿ ಕಾ ಅಮೃತ ಮಹೋತ್ಸವ ಆಚರಿಸಲಾಗುತ್ತಿತ್ತು. ಈ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಮೇ 31ರಂದು ಅಂದರೆ ನಾಳೆ ಹಿಮಾಚಲ ಪ್ರದೇಶದ ಶಿಮ್ಲಾ ನಗರದಲ್ಲಿ ಕಾರ್ಬಾರ್ ನಡೆದಿದೆ. ಇದರಿಂದ ಮೇ 31ರಂದು ಜಿಲ್ಲೆಯಲ್ಲಿ ಕೂಡ ಹೊತ್ತಾರೆ 10 ಗಂಟೆಗೆ ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ಸರ್ಕಾರದ ಬ್ಯಾರೆ ಬ್ಯಾರೆ ಇಲಾಖೆಗಳ ಕೇಂದ್ರ ಪುರಸ್ಕೃತ ಯೋಜನೆಗಳ ಫಲಾನುಭವಿಗಳೊಟ್ಟಿಗೆ ವರ್ಚುವಲ್ ಸಂವಾದ ಕಾರ್ಬಾರ್ ನಡೆದಿದೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವು ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-000018. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22-5571. ಕೆವಿಜಿ ಐಟಿಐ ಭಾಗಮಂಡಲ. ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ. ಪ್ರಾಚಾರ್ಯರ ಸಂಖ್ಯೆ 9900-9002141. ಅಡ್ಮಿಷನ್ಸ್ ಓಪನ್ ಇನ್ ಲಿಟಲ್ ವುಡ್ ಮಾಂಟೆಸರಿ, ಬಿಟ್ಟಂಗಲ, ವಿರಾಜಪೇಟ್ ಅಂಡ್ ಆಲ್ಸೋ ನ್ಯೂಲಿ ಓಪನ್ ಇನ್ ಲಯನ್ಸ್ ಕ್ಲಬ್ ಬಿಲ್ಡಿಂಗ್, ಕರಡಿಗೋಡ್ ರೋಡ್, ಸಿದ್ದಾಪುರ. ಫಾರ್ ಚಿಲ್ಡ್ರನ್ ಅಬೌವ್ 2.5 ಇಯರ್ಸ್, ಕಾಲ್ 9845695864. ಮಾಂಟೆಸರಿ ಟೀಚರ್ಸ್ ಸರ್ಟಿಫೈಡ್ ಕೋರ್ಸ್ ಆನ್ಲೈನ್ ಟ್ರೈನಿಂಗ್ ಸ್ಟಾರ್ಟ್ಸ್ ಇನ್ ಜುಲೈ 2022. ಕಾಲ್ 9845695864. ಮೂರ್ನಾಡಿನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಹೆಲ್ತ್ ಫಸ್ಟ್ ಮೆಡಿಕಲ್ ಸೆಂಟರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಮೂಳೆ ಹಾಗೂ ಕೀಲು ಸಂಬಂಧಿ ತಜ್ಞ ವೈದ್ಯರಾದ ಡಾಕ್ಟರ್ ಪುನೀತ್ ರವರು ಪ್ರತಿನಿತ್ಯವೂ ಲಭ್ಯವಿರುತ್ತಾರೆ. ಅಲ್ಲದೆ ಯೂರೋಲಜಿಸ್ಟ್ ಅಂದರೆ ಮೂತ್ರ ಸಂಬಂಧಿ ಹಾಗೂ ಅಂಗಾಂಶ ಕಸಿ ಅಂದರೆ ಟ್ರಾನ್ಸ್ಪ್ಲಾಂಟ್ ತಜ್ಞ ವೈದ್ಯರಾದ ಡಾಕ್ಟರ್ ತಿಮ್ಮಯ್ಯ, ಸ್ತ್ರೀರೋಗ ತಜ್ಞರು ಹಾಗೂ ಬಂಜೆತನ ನಿವಾರಣಾ ತಜ್ಞರು ಅಂದರೆ ಫರ್ಟಿಲಿಟಿ ತಜ್ಞ ವೈದ್ಯರಾದ ಡಾಕ್ಟರ್ ಅಲ್ಲಂ ಪ್ರಭು, ಮಕ್ಕಳ ತಜ್ಞರಾದ ಡಾಕ್ಟರ್ ಗೌರವಯ್ಯಪ್ಪ, ಜನರಲ್ ಫಿಸಿಷಿಯನ್ ಡಾಕ್ಟರ್ ಚೇತನ್, ಇಎನ್ಟಿ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಹಾಗೂ ಆಂಕಾಲಜಿ ಅಂದರೆ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ನಿಶ್ಚಲ್ ರಾಜ್ ಇವರುಗಳ ಸೇವೆ ಲಭ್ಯವಿದೆ. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9686848496. ಕೊಡವ ಸಮಾಜ ನಾಪುಗ್ಲು ಇದನ್ನ ದಂಡಾರ್ಥ ಇರುವುದು 21ನೇ ಕಾಲತ್ರ ಮಹಾಸಭೆ ಇದೇ ಮೇ 4 31ಂಗ್ ಚೌವಾಚೆ ಪಲಕ ಪತ್ರಗಟ್ಟಿಗೆ ಅಧ್ಯಕ್ಷ ಅಪ್ಪಚೆಟ್ರೋಂಡ ಮನು ಮುತ್ತಪ್ಪ ಇಂಡ ಕೊರೋಕಾರಿಕಲ್ ಸಮಾಜತ್ರ ಹರದಾಸ ಅಪ್ಪನೊಂಡ ಅಪ್ಪಚಕವಿ ಸಭಾಡಿ ನಡಪ ಸದಸ್ಯ ಎಲ್ಲರೂ ನೇರಕಸರಿ ಆಯ್ತು ಬಂದಿದ್ದು ಮಹಾಸಭೆನ ಚಾಯೋಡೆ ನಡೆಸಿತರೊಂದು ಕೊಡವ ಸಮಾಜ ನಾಪುಗ್ಲು ಇದೆಲ್ಲ ಗೌರವ ಕಾರ್ಯದರ್ಶಿ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಿತು. ಕಿರುಗೂರು ಗ್ರಾಮತ್ರ ಶ್ರೀ ಅಯ್ಯಪ್ಪ ಪಿಂಜ ಭದ್ರಕಾಳಿ ದೇವರ ಬೋರ್ಡ್ ನಮ್ಮೆ ಇದೇ ಮೇ 21ಂಗ್ ನಡಪ 21ಂಗ್ ಮನೆ ಮನೆ ಕಳಿ ಜೂನ್ 1ಂಗ್ ಕುದುರೆ ಊರ್ನಾಡಕಾರ ಬಿಂದುವ ತಾಮನೆ ಬೊಮ್ಮಕ್ಕ ಸಂಸಾರೋಡೆ ಬಂದಿತ್ತು ದೇವರ ಆಶೀರ್ವಾದ ಪಡೆದವನು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC PUPCMP. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಗೋಣಿಗೊಪ್ಪ ಇವರ ವತಿಯಿಂದ ಬೆಳೆಗಾರರು ಬೆಳೆದ ಕಿತ್ತಳೆ ಹಣ್ಣು, ಪಪ್ಪಾಯ, ಫ್ಯಾಷನ್ ಫ್ರೂಟ್, ಕೈಹುಳಿ ಹಾಗೂ ನಿಮ್ಮ ತೋಟದಲ್ಲಿರುವ ಯಾವುದೇ ಮಾವಿನಕಾಯಿಗಳನ್ನು ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸಲಾಗುವುದು. ಸಂಪರ್ಕಿಸಿ ಹೇಮಂತ್ 9480787993. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ರ ಪೀಚಗತ್ತಿ, ಪೊಮ್ಮಕ್ಕಳ ಕೋರಿ ಚೌಕ, ಮುಸ್ಕೋಲಿ, ಮಂಗಲಕರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕೊಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕೆಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ ಪೂವಯ್ಯ 9980940022 ಇಲ್ಲೆಂಗಿ 9990007576. ನಿಧನ ಸುದ್ದಿ. ಸುರ್ಲಭಿ ಗ್ರಾಮತರ ಗೌಡಂಡ ತಮ್ಮಯ್ಯ ಇಂದು ಮಜ್ಜಣ ಮರಣಪಟ್ಟಿತು. ಸುಬೇದಾರ್ ಮೇಜರ್ ತಿಮ್ಮಯ್ಯ ಐಂಗಡ ಪಪ್ಪ, ಅಂಬತ್ತಂಜಿ ವೈತರ ಗೌಡಂಡ ತಮ್ಮಯ್ಯ ಐಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಣ ಸುರ್ಲಭ ಗ್ರಾಮತರ ಐಂಗಡ ಸ್ವಂತ ಮನೇಲಿ ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆಯ ಸೈನಿಕ್ ಸ್ಕೂಲ್ ಪಕ್ಕ ಉಳ್ಳ ಹೆಲಿಪೋರ್ಟ್ ಕಟ್ಟುವ ಅಂಗ್ ಸಂಬಂಧಪಟ್ಟನಿಗೆ ಶಾಸಕಗಳನ್ನ ಮಂಡೇಪಂಡ ಅಪ್ಪಚ್ಚು ರಂಜನ್ ರೈಂಗಡ ಕೂಡ ಕರ್ನಾಟಕ ರಾಜ್ಯ ಕೈಗಾರಿಕೆ ಪಿಂಜ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮತ್ರ ವ್ಯವಸ್ಥಾಪಕ ನಿರ್ದೇಶಕಗಳನ್ನ ಡಾಕ್ಟರ್ ಎಂಆರ್ ರವಿ ರೈಂಗ ಇಂದು ಜಾಗ ಪರಿಶೀಲನೆ ಮಾಡಿಸಿ ಅಲ್ಲಿಂದ ತಕ್ಪರಂದಾವು ರಾಜ್ಯತ್ರ ಪ್ರವಾಸಿ ಕೇಂದ್ರಕ್ಕೆ ಪೋಪಕ್ಕೆ ಅನುಕೂಲ ಅಪ್ಪನಿಗೆ ಸರ್ಕಾರ ಈ ಕುರಿತ ಬಜೆಟ್ ಕೊಡಗು ಚಿಕ್ಕಮಗಳೂರು ಹಂಪೆಲು ಹೆಲಿಪೋರ್ಟ್ ಮಾಡುವಕ್ಕೆ ಮಿಂಜಕ್ ಇಳಿಂಜಿತ್ತು. ಈ ಸಂಬಂಧಪಟ್ಟನಿಗೆ ತಜ್ಞಗಳ ತಂಡ ಕೊಡಗು ಜಿಲ್ಲೆಗೆ ಬಂದಿತ್ತು ನೋಟಿತು ವರದಿ ತಪ್ಪ ಅನ್ನನೆ ಏರ ಜಾಗ ಉಳ್ಳಾನಗೊಂಡು ಇರುವದಾಳು ಪೋಪಂತ ಏ ಸ್ಟ್ರಿಪ್ಟ್ ಯೋಜನೆ ಮಾಡುವ ಅಂದಣ್ಣುಚಿ ಶಾಸಕಗಳನ್ನ ಅಪ್ಪಚ್ಚು ರಂಜನ್ ತಕ್ ಬರ್ನಿತ್ತು ಸರ್ಕಾರದ ಕೈಲಿ 49 ಎಕರೆ ಜಾಗ ಉಂಡು ಆನಗುಂಡು ಸರ್ಕಾರ ಹೆಲಿಪೋರ್ಟ್ ಮಾಡುವಕ್ಕೆ ಸದ್ಯಕ್ಕೆ ಕೂಡಿಗೆ ಸೈನಿಕ್ ಸ್ಕೂಲ್ ಪಕ್ಕ ಉಳ್ಳ ಸರ್ಕಾರಿ ಭೂಮಿನ ಗೊತ್ತು ಮಾಡಿತು. ಕೊಡಗು ಜಿಲ್ಲೆಯಲ್ಲೂ ವಾರತ್ರ ಆಕಿರಿಲು 25,000 ಜನಬಪ್ಪ ಕಾಲೋದಿ ಪ್ರವಾಸಿಗಂಗಡ ಕಣಕ್ಕೆ ಏರ ಆಯನುಂಡು ಆನಗುಂಡು ಹೆಲಿಪೋರ್ಟ್ ಕೂಡ ಮಿನಿ ಏರ್ಪೋರ್ಟ್ ಮಾಡುವ ತೀರ್ಮಾನ ಉಂಡು ಇದನ್ನ ಉಂಡು ಇಲ್ಲೇತ್ರ ಹೆಂಗ್ ಚಾಕರಿ ಕುಟ್ಟುವ ಸಾಧ್ಯತೆ ಉಂಡು ನನಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಗೋಣಿಕೊಪ್ಪ ಕಾವೇರಿ ಕಾಲೇಜು ರಾಧನೆಯಲ್ಲಿ ಪದವಿ ಮಟ್ಟದ ಕೊಡವ ಪಾಜೆ ವಿಶೇಷ ಉಪನ್ಯಾಸ ಪಿಂಜ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕಾಲೇಜಿನ ಸಭಾಬಾಡಲು ಇಕ್ಕಾಯಿತು ನಡೆದಿತು. ಗೋಣಿಕೊಪ್ಪ ಕಾವೇರಿ ಎಜುಕೇಷನ್ ಸೊಸೈಟಿಯ ನಿರ್ದೇಶಕ ಇಟ್ಟಿರ ಬಿದ್ದಪ್ಪ ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟಿತು ತಕ್ಪರಂದಿತು. ಇಕ್ಕತ್ರ ಅಧ್ಯಕ್ಷಗಳ ಅವಧಿಯಲ್ಲಿ ನಡೆದುಕೊಳ್ಳುವ ಕಾರ್ಯಕ್ರಮ ನಂಗಡ ಪಾಜೆನ ಉಳುತ್ತೋಕು ಎಡ್ತಣ್ಣ ನಲ್ಲ ಬಟ್ಟೆ ಆಯ್ತುಂಡು ಇದೇ ಆದ್ಯ ಆಯ್ತು ಕೊಡವ ಪಾಜೆ ಶಿಕ್ಷಣ ಮಟ್ಟದ ಬಂದನುಳ್ಳದ ಪೆರ್ಮೆರೆ ವಿಷಯ ನಣುಚಿ. ಪ್ರಿನ್ಸಿಪಾಲ್ ಮಾಲೇಟ್ರ ಬಿದ್ದಪ್ಪ ತಕ್ ಬಂದಿದ್ದು ನಂಗಡ ಕಾಲೇಜಲ್ಲೂ ಪದವಿ ಮಟ್ಟದ ಕೊಡವ ಪಾಜನ ಪಡಿಪ ಮಕ್ಕ ಉಂಡು ಇನ್ಯೂ ಏರ ಕಣಕರ ಮಕ್ಕ ಪಡಿಪನಕ್ಕೆ ಆಂಡು ಆಂಡು ನಲ್ಲಾಮೆ ಬಯಂದತ್ತು. ಕಾರ್ಯಕ್ರಮತ್ ಉಳುವಂಗಡ ಕಾವೇರಿ ಉದಯ ಎಳ್ದನ ಮನ ತುದುಚ ಮುತ್ತ ಪಿಂಜ ಬಡಕಣಮ್ಮಂಡ ಕಸ್ತೂರಿ ಗೋವಿಂದಮ್ಮ ಎಳ್ದನ ಗೆಜ್ಜರ ಸದ್ದ ಈ ದಂಡು ಪುಸ್ತಕ ಬಿಡುಗಡೆ ಆಚಿ ಕೂಟಕ ಇಂಗ್ಲಿಷ್ ವಿಭಾಗದ ಮುಖ್ರಿ ಡಾಕ್ಟರ್ ತೀತಿಮಡ ಪೂವಮ್ಮ ಅಯ್ಯಂಗ ಪದವಿ ಮಟ್ಟದ ಕೊಡೋಪಾಜೆ ಅನ್ನುವ ವಿಷಯತ್ರ ಮೀದ ಉಪನ್ಯಾಸ ಮಾಡಿಸಿ ಅಕಾಡೆಮಿ ಅಧ್ಯಕ್ಷೆ ಅಮ್ಮಟ್ಟಣ್ಣ ಪಾರ್ವತಿ ಅಪ್ಪಯ್ಯ ತಕ್ ಬಂದಿದ್ದ ಅವ್ವ ಪಾಜೆನ ಪಡಿಪದ ಪೆರಮೆರ ವಿಷಯ ಕೊಡೋ ಸಾಹಿತ್ಯ ಅಕಾಡೆಮಿ ಕೊಡೋ ಪಾಜೆ ಪಡಪು ಚಿಡುವ ಮಾಡಿನ ಪ್ರಯತ್ನಕ್ಕೆ ನಲ್ಲ ಪ್ರತಿಕ್ರಿಯೆ ಕಿಟ್ಟಿತು ನನಚಿ ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ರಾದನಲ್ಲಿ ಮೂಂದು ತಿಂಗಕೊಮ್ಮ ಬಳಿಕಾಂಬ ಪೊಂಗುರಿ ಸಂಚಿಕೆನ ಸಾಹಿತ್ಯ ಪಿಂಜ ಕಲಾವಿದಂಕ ಅವಕಾಶ ಕೊಡಪಕ್ಕೆ ಬಳಿಪಡ್ತಿಯನ್ನುಂಡು ಇಕ್ಕಾಕಲೆ ನಾಲ್ ಸಂಚಿಕೆ ಬಳಿಕಂಡಿತ್ತು ಆನಗುಂಡು ಎಲ್ಲಿಯೂ ಬಳಿಕಾಂಗತ ಕೊಡೋ ಪಾಜಲು ಸ್ವಂತ ಎಳೆದಿನ ಕತೆ ಕವನ ಚುಟುಕ ಪ್ರಬಂಧ ಕೂಡ ನನಗೆ ಪಲತರತ್ರ ಎಳ್ತಿನ ನುಡಿ ಫಾಂಟ್